ಕವಕಥಾಮೃತಂ ತಪ್ತ ಜೀವನಂ ಕವಿಬೇರೇಡಿತಂ ಕಲ್ಮಶಾಪಂ ಶ್ರವಣಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಮುಚ್ಚಂಜೆಯಾಗಿದೆ, ದೇವಾಲಯಗಳಲ್ಲಿ ಸಾಯಂ ಮಂಗಳಾರತಿ ಆರಂಭವಾಯಿತು. ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತು ಜಗನ್ಮಾತೆಯ ಧ್ಯಾನ ಮಾಡ್ತಾ ಇದ್ದಾರೆ. ಅನೇಕ ಮಂದಿ ಭಕ್ತರು ನೆಲದ ಮೇಲೆ ಕುಳಿತಿದ್ದಾರೆ. ಮಾಸ್ಟರ್ ಮಹಾಶಯ ಇಂದಿನ ರಾತ್ರಿಯನ್ನ ಇಲ್ಲೇ ಕಳೀತಾನೆ ಅಂತ ಬರೀತಾನೆ ಮಾಸ್ಟರ್ ಮಹಾಶಯ. ಸ್ವಲ್ಪ ಹೊತ್ತಾದ ನಂತರ ಪರಮಹಂಸರು ತಮ್ಮ ಕೊಠಡಿಯ ಉತ್ತರ ದಿಕ್ಕಿನ ವರಾಂಡಕ್ಕೆ ಹೋಗಿ ಏಕಾಂತವಾಗಿ ಒಬ್ಬ ಭಕ್ತನೊಡನೆ ಮಾತನಾಡೋದಕ್ಕೆ ಆರಂಭಿಸಿದ್ದಾರೆ. ಅವರು ಆತನಿಗೆ ಹೇಳ್ತಾ ಇದ್ದಾರೆ, ಬೆಳಗಿನ ಜಾವ ಧ್ಯಾನ ಮಾಡುವುದು ಒಳ್ಳೆಯದು, ದಿನವೂ ಮುಚ್ಚಂಜೆಯಾದ ಮೇಲೆ ಧ್ಯಾನ ಮಾಡುವುದು ಒಳ್ಳೆಯದೇ ಅಂತ. ಸಾಕಾರ ಧ್ಯಾನ, ನಿರಾಕಾರ ಧ್ಯಾನ ಇವನ್ನೆಲ್ಲ ಹೇಗೆ ಮಾಡಬೇಕು ಅಂತನ್ನೋದಾಗಿ ಆತನಿಗೆ ಉಪದೇಶವನ್ನ ಕೊಡ್ತಾ ಇದ್ದಾರೆ ಅಂತ ಬರೀತಾನೆ ಮಾಸ್ಟರ್ ಮಹಾಶಯ. ಬೆಳಿಗ್ಗೆ ಮತ್ತು ಸಂಜೆ ಧ್ಯಾನ ಮಾಡೋದು ಬಹಳ ಮುಖ್ಯ ಅಂತನ್ನುವ ಉಪದೇಶವನ್ನ ಅಲ್ಲಿ ಶಾಂತವಾಗಿರತಕ್ಕಂತಹ ಒಂದು ಪ್ರದೇಶದಲ್ಲಿ ಅವರಾಂಡದಲ್ಲಿ ಒಬ್ಬನತ್ರವೇ ಹೇಳ್ತಾ ಇದ್ದಾರಂತೆ. ಆಮೇಲೆ ಸಾಕಾರ ಧ್ಯಾನ, ನಿರಾಕಾರ ಧ್ಯಾನದ ಬಗ್ಗೆ ಹೇಳ್ತಾ ಇದ್ದಾರಂತೆ. ಬೆಳಿಗ್ಗೆ ಸಂಜೆ, ಪ್ರಾತಃಕಾಲ ಸಾಯಂಕಾಲ, ಇದು ಪ್ರಶಸ್ತವಾದಂತಹ ಮುಹೂರ್ತ ಧ್ಯಾನ ಮಾಡೋದಕ್ಕೆ ಅಂತ ಹೇಳಲಾಗಿದೆ. ಬರೀ ಸಾಯಂಕಾಲ ಮತ್ತು ಪ್ರಾತಃಕಾಲ ಮಾತ್ರ ಅಲ್ಲ, ಮಧ್ಯಾಹ್ನದ ಹೊತ್ತನ್ನು ಕೂಡ ಹೇಳಲಾಗಿದೆ. ಧ್ಯಾನ ಸ್ವಲ್ಪ ಹೊತ್ತಾದರೂ ಧ್ಯಾನ ಮಾಡಿ ಆಮೇಲೆ ಊಟಕ್ಕೆ ಕುಳಿತುಕೊಳ್ಬೇಕು ಅಂತ ಕ್ರಮ. ಅಂದ್ರೆ ಸಾಧನೆ ಮಾಡೋದಕ್ಕೆ ಯಾರು ತಮ್ಮ ಜೀವನವನ್ನ ಅರ್ಪಿಸಿಕೊಂಡಿದ್ದಾರೋ ಅವರು. ಈ ಸಾಯಂಕಾಲ ಮತ್ತು ಪ್ರಾತಃಕಾಲವನ್ನು ವಿಶೇಷವಾಗಿ ಯಾತಕ್ಕೆ ಹೇಳಲಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಸಂಧ್ಯಾಕಾಲ ಸಂಧ್ಯಾಕಾಲ ಅಂತ ಇದೆಯಲ್ಲ, ಅದು ಒಂದು ವಿಶಿಷ್ಟವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡುವಂತಹ ಕಾಲ. ಸಂಧ್ಯಾಕಾಲದಲ್ಲಿ ಪ್ರಕೃತಿಗೆ ಪ್ರಕೃತಿಯೇ ಶಾಂತವಾಗಿರುತ್ತದೆ. ಪ್ರಕೃತಿ ಬಹಳ ಚಟುವಟಿಕೆಯಿಂದ ಕೂಡಿದಂತಹದ್ದು. ಪ್ರಕೃತಿಯಲ್ಲಿ ಆಗುವಂತಹ ಚಟುವಟಿಕೆಗಳು, ನಿರಂತರವಾಗಿ ಆಗತಕ್ಕಂತಹ ಚಟುವಟಿಕೆಗಳನ್ನ ಗಮನಿಸಿದ್ರೆ ನಮ್ಮ ಮನಸ್ಸು ದಂಗು ಬಡದು ಹೋಗ್ಬಿಡ್ತದೆ. ಆದರೆ ಅದೇ ಪ್ರಕೃತಿ ಸಾಯಂಕಾಲ, ಪ್ರಾತಃಕಾಲ ಮತ್ತು ಎಲ್ಲ ಸಂಧ್ಯಾಕಾಲಗಳಲ್ಲಿ ಶಾಂತವಾಗಿ ಬಿಡುತ್ತದೆ. ಸಮುದ್ರದ ಅಲೆಗಳೂ ಕೂಡ ಬಹಳ ಕಡಿಮೆ ಆಗಿಬಿಡುತ್ತದೆ. ದೊಡ್ಡ ದೊಡ್ಡ ಸರೋವರಗಳಲ್ಲಿ, ಆಮೇಲೆ ನದಿಗಳಲ್ಲಿ ತೆರೆಗಳು, ಅಲೆಗಳು ಎಲ್ಲ ನಿಂತು ಹೋಗಿಬಿಡುತ್ತವೆ. ಇದನ್ನು ಇನ್ನೂ ಸುಂದರವಾಗಿ ನೋಡಬೇಕಾದ್ರೆ ನಮ್ಮ ಬೇಲೂರು ಮಠದಲ್ಲಿ ಆ ಮೈದಾನದಲ್ಲಿ ನಿಂತುಕೊಂಡು ಗಂಗಾ ಜಲವನ್ನು ವೀಕ್ಷಿಸಬೇಕು. ಕನ್ನಡಿ ಉಪಾಧಿಯಲ್ಲಿ ಆ ಕಡೆಯ ದಡದಲ್ಲಿರುವಂತಹ ಎಲ್ಲ ಮನೆಗಳನ್ನು, ದೀಪವನ್ನು ಬೆಳಗಿಸ್ತಾ ಇರುತ್ತದೆ ಆ ನದಿ. ಅಲ್ಲಿರ್ತಕ್ಕಂತಹ ಎಲ್ಲ ಅರೆಗಳು ಆ ಹೊತ್ತಿಗೆ ಶಾಂತವಾಗಿರುತ್ತವೆ. ಕಾಗೆ ಪಕ್ಷಿಗಳು ಇತ್ಯಾದಿ ಅವುಗಳು ಕೂಡ ಸ್ವಲ್ಪ ಹೊತ್ತು ಶಾಂತವಾಗಿರುತ್ತವೆ. ಈ ರೀತಿಯಲ್ಲಿ ಬಿರುಗಾಳಿ ಬೀಸತಕ್ಕಂತಹ ಪರಿಸ್ಥಿತಿ ಇದ್ರೂ ಕೂಡ ಆ ಸಂಧ್ಯಾಕಾಲದಲ್ಲಿ ಶಾಂತವಾಗಿ ಬಿಡುತ್ತವೆ. ಸಂಧ್ಯಾಕಾಲದಲ್ಲಿ ಬಿರುಗಾಳಿ ಬೀಸಿ ಎಲ್ಲೋ ಅನಾಹುತ ಆಯಿತು ಜರುತ್ತಕ್ಕಂತಹ ವರ್ತಮಾನ ಎಲ್ಲೂ ಇಲ್ಲವೇ ಇಲ್ಲ. ಇಂತಹ ಒಂದು ತನ್ನಷ್ಟಕ್ಕೆ ಶಾಂತಿಯನ್ನ ಒದಗಿಸಿಕೊಟ್ಟಂತಹ ಪ್ರಕೃತಿ ನಮ್ಮ ಮನಸ್ಸಿನ ಮೇಲೂ ಕೂಡ ವಿಶೇಷ ಪ್ರಭಾವವನ್ನ ಬೀರುತ್ತದೆ. ಆ ಹೊತ್ತಿಗೆ ನಾವು ಧ್ಯಾನಕ್ಕೆ ಕುಳಿತಾಗ ಪ್ರಯತ್ನವಿಲ್ಲದೆ ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ಇತರ ಸಂದರ್ಭಗಳಲ್ಲಿ ನಮ್ಮ ಮನಸ್ಸನ್ನ ಶಾಂತಗೊಳಿಸುವುದಕ್ಕೆ ಒಂದು ಪ್ರಾರ್ಥನೆ, ಎಳೆದಿದ್ರೆ ಶ್ಲೋಕಗಳ ಪಠಣ, ಅದು ಅಲ್ಲದೇನೆ ಮನಸ್ಸಿಗೆ ಸಮಾಧಾನ ಹೇಳ್ತಾ ಇರೋದು, ಸ್ವಲ್ಪ ಸೋಮನಿರಪ್ಪ ಈಗ, ಸ್ವಲ್ಪ ಸೋಮನಿರಪ್ಪ ಈಗ ಅಂತ ಅದಕ್ಕೆ ಪಾಠ ಹೇಳಿ ಹೇಳಿ ಸಮಾಧಾನಗೊಳಿಸಿ ಆಮೇಲೆ ಧ್ಯಾನದ ಸ್ಥಿತಿಗೆ ತಂದುಕೊಳ್ಬೇಕಾದ್ರೆ ಸಾಕಷ್ಟು ಸಮಯವನ್ನೇ ಅದು ತೆಗೆದುಕೊಳ್ಳುತ್ತದೆ. ಆದರೆ ಈ ಸಂಧ್ಯಾಕಾಲ ಅಂತ ಅನ್ನೋದು ಅತ್ಯಂತ ಸಹಜವಾದ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಅಂತಹ ಶಾಂತ ಮನಸ್ಸಿನಿಂದ ಭಗವಂತನ ಧ್ಯಾನ ಮಾಡೋದಕ್ಕೆ ಸುಲಭ ಆಗ್ತದೆ ಕಾರಣದಿಂದ ಶ್ರೀರಾಮಕೃಷ್ಣರು ಆ ಒಂದು ಸಲಹೆಯನ್ನು ಅವನಿಗೆ ಮಾಡ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಪ್ರಾತಃ ಕಾಲ ಸಾಯಂಕಾಲ ಧ್ಯಾನ ಮಾಡಬೇಕು ಅಂತ ಹೇಳ್ತಕ್ಕಂತ ಮಾತನ್ನು ಹೇಳಿಕೊಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಅದೆಲ್ಲ ಮರ್ತೋದ ದುಷ್ಪರಿಣಾಮ, ಅದು ಮರ್ತೋಗಿಬಿಟ್ಟಿದೆ. ಸತ್ ಸಂಪ್ರದಾಯಗಳು ಅಂತ ಹೇಳ್ತಕ್ಕಂಥವುಗಳು ಕಾರಣಾಂತರಗಳಿಂದ ಸೋಮಾರಿತನದಿಂದ ಅಂತ ಅನ್ಬಹುದು. ಸೋಮಾರಿತನ ಅಂತ ಹೇಳ್ತಕ್ಕಂಥದ್ದು ಒಂದು ಕಾರಣ, ವಿಲಾಸ ಅಂತ ಹೇಳ್ತಕ್ಕಂಥದ್ದು ಇನ್ನೊಂದು ಕಾರಣ. ಆದರೆ ಮಾಸ್ಟರ್ ಮಹಾಶಯ ಬರೀತಾನಲ್ಲ ಸಾಕಾರ ಧ್ಯಾನ ನಿರಾಕಾರ ಧ್ಯಾನದ ಬಗ್ಗೆ ಹೇಳಿಕೊಡ್ತಾ ಇದ್ದಾರೆ ಅಂತ, ಇದು ಮಾತ್ರ ಹೇಳಿಕೊಡ್ಬೇಕಾದದ್ದೇ. ಸಾಕಾರ ಧ್ಯಾನ ನಿರಾಕಾರ ಧ್ಯಾನ, ಇದು ಆಧ್ಯಾತ್ಮಿಕ ಜೀವನದಲ್ಲಿ ವಿಶೇಷವಾಗಿ ಪ್ರವೇಶ ಇಲ್ಲದಿರತಕ್ಕಂಥವರಿಗೆ ಹೊಸ ಶಬ್ದಗಳು. ಸಾಕಾರ ಅಂದ್ರೆ ಆಕಾರ ಉಳ್ಳದ್ದು, ನಿರಾಕಾರ ಅಂದ್ರೆ ಆಕಾರ ಇಲ್ಲದ್ದು. ಆಕಾರದ ಮೇಲೆ ಧ್ಯಾನ ಮಾಡೋದು, ನಿರಾಕಾರದ ಮೇಲೆ ಧ್ಯಾನ ಮಾಡಬಹುದು ಅಂತ ಹೇಳಿದ್ರೆ ಯಾವ ಆಕಾರದ ಮೇಲೆ ಧ್ಯಾನ ಮಾಡೋದು? ಒಂದು ಮನೆ ಇದೆ, ಒಂದು ದೇವಸ್ಥಾನ ಇದೆ, ಒಂದು ಮರ ಇದೆ, ಇವುಗಳಿಗೆಲ್ಲ ಆಕಾರ ಇದೆ. ಆಕಾರದ ಮೇಲೆ ಧ್ಯಾನ ಮಾಡೋದೇ ಸುಮ್ಮನೆ ಸಾಕಾರ ಧ್ಯಾನ ನಿರಾಕಾರ ಧ್ಯಾನ ಅಂತ ಹೇಳಿದ್ರೆ ಏಕಾಏಕಿಯಾಗಿ ಜನ ಹೇಗೆ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ? ಇಲ್ಲೇ ವಿವರಣೆ ಬೇಕಾದದ್ದು. ಸಾಕಾರ ಅಂದ್ರೆ ಭಗವಂತನ ಆಕಾರ, ನಿರಾಕಾರ ಅಂದ್ರೆ ಭಗವಂತನ ನಿರಾಕಾರ ಸ್ಥಿತಿ ಅಂತ ಹೀಗೆ ಅರ್ಥ ಮಾಡಿಕೊಳ್ಬೇಕು. ಸಾಕಾರ ಧ್ಯಾನ ನಿರಾಕಾರ ಧ್ಯಾನ ಅಂದ್ರೆ ಭಗವಂತನ ಆಕಾರದ ಮೇಲೆ ಧ್ಯಾನ, ಭಗವಂತನ ನಿರಾಕಾರದ ಮೇಲೆ ಧ್ಯಾನ ಅಂತ ಎರಡು ಕ್ರಮ ಇದೆ. ಭಗವಂತ ಎರಡು ಬಗೆಯಾಗಿ ಇದ್ದಾನೆ, ಒಂದು ಆಕಾರದಿಂದ ಇದ್ದಾನೆ, ಇನ್ನೊಂದು ನಿರಾಕಾರದಿಂದ ಇದ್ದಾನೆ. ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ, ಸಾಕಾರ ಬ್ರಹ್ಮ, ನಿರಾಕಾರ ಬ್ರಹ್ಮ. ರಾಮನೂ ಬ್ರಹ್ಮನೇ, ಕೃಷ್ಣನೂ ಬ್ರಹ್ಮನೇ, ಕಾಳಿಯೂ ಬ್ರಹ್ಮನೇ, ಬ್ರಹ್ಮಮಯಿ ಕಾಳಿ, ಅವರೆಲ್ಲ ಆಕಾರ ಇರತಕ್ಕಂತಹ ಬ್ರಹ್ಮಗಳು, ಪರಬ್ರಹ್ಮಗಳೇ ಆಕಾರ ಇರತಕ್ಕಂಥವರು. ಅದೇ ಪರಬ್ರಹ್ಮ ಅಂತ ಹೇಳ್ತಕ್ಕಂತಹದ್ದು ತನ್ನ ಶಕ್ತಿಯ ಸಹಾಯದಿಂದ ಆಕಾರವನ್ನು ತಳೆದಿದೆ. ನೀರು ಶೈತ್ಯದಿಂದ ಗಡ್ಡೆಗಟ್ಟಿ ಬೇರೆ ಬೇರೆ ಆಕಾರವನ್ನು ತಳೆದಂತೆ ಅಖಂಡ ಸಚ್ಚಿದಾನಂದ, ನಿರಾಕಾರ ಸಚ್ಚಿದಾನಂದ ತನ್ನ ಮಾಯಾಶಕ್ತಿಯನ್ನು ಆಶ್ರಯಿಸಿಕೊಂಡು ಬಗೆ ಬಗೆಯ ಆಕಾರವನ್ನು ತಳೆದು ಬಗೆ ಬಗೆಯ ಮನೋವೃತ್ತಿಯ, ಮನೋಭಾವದ, ಮನಸ್ಥಿತಿಯ, ಜನರ ಪ್ರೀತಿಗಾಗಿ ಆಕಾರವನ್ನು ತಾಳಿರುತ್ತದೆ ಆ ಪರಬ್ರಹ್ಮ ವಸ್ತು. ನಮ್ಮ ಮನಸ್ಸು ಅಂತ ಹೇಳ್ತಕ್ಕಂತಹ ಅದರ ಸ್ವಭಾವ ಏನು ಅಂತಂದ್ರೆ ಯಾವುದಾದ್ರೂ ಒಂದು ಆಕಾರವನ್ನು ಕಂಡೇ ಅದಕ್ಕೆ ಅಭ್ಯಾಸ, ಆಕಾರವನ್ನು ಹೇಳಿದ್ರೆ ಮಾತ್ರ ಅದು ಗ್ರಹಿಸಬಲ್ಲದು, ನಿರಾಕಾರವನ್ನು ಹೇಳಿದ್ರೆ ಅದು ಗ್ರಹಿಸಲಾರದು. ಆಕಾಶವನ್ನು ಭಾವಿಸು ಅಂತ ಹೇಳಿಕೊಟ್ರೆ ಈ ಮನಸ್ಸು ಆಕಾಶವನ್ನು ಹೇಗೆ ಭಾವಿಸಬಲ್ಲದು? ಎಲ್ಲಿದೆ ಆಕಾಶ? ಮೇಲಿದೆ ಅಂತ ಹೇಳ್ತಾನೆ ಮನುಷ್ಯ. ಮೇಲ್ಗಡೆ ಇರತಕ್ಕಂತಹದ್ದು ಆಕಾಶ ಮಾತ್ರ ಅಲ್ಲ, ಇಲ್ಲಿ ನಾವೇನು ಕೈ ಆಡಿಸ್ತೇವೋ ಖಾಲಿ ಜಾಗದಲ್ಲಿ ಇದೆಲ್ಲವೂ ಆಕಾಶವೇ. ಆಕಾಶ ಅಂತ ಹೇಳಿದ್ರೆ ತಕ್ಷಣ ಅಲ್ಲೆಲ್ಲೋ ಒಂದು ವಸ್ತು ಇದೆ, ಅದನ್ನಲ್ಲೇ ತೋರಿಸಬೇಕು ಅಂತನ್ನುವಂತಹದ್ದು ಭ್ರಮೆ. ಅದನ್ನು ಎಲ್ಲೆಂದ್ರಲ್ಲಿ ತೋರಿಸಬಹುದು, ಅದು ಸತ್ಯ. ಆಕಾಶ ಎಲ್ಲೆಂದ್ರಲ್ಲಿ ಹೇಗಂದ್ರೆ ಹಾಗೆ ಇದೆ. ಅದು ಪರಬ್ರಹ್ಮವೂ ಕೂಡ ಹಾಗೇನೆ, ಆಕಾಶಕ್ಕಿಂತಲೂ ಅಧಿಕವಾದ ಸೂಕ್ಷ್ಮ ಅದು. ಆಕಾಶವೂ ಕೂಡ ಸ್ಥೂಲ ವಸ್ತು ಅಂತ ಪರಿಗಣಿಸಲಾಗಿದೆ. ಯೋಗಿಗಳ ಮನಸ್ಸು ಎಷ್ಟು ಸೂಕ್ಷ್ಮ ಅಂತ ನಿಮಗೆ ಇದರಿಂದ ಗೊತ್ತಾಗುತ್ತೆ. ಆಕಾಶವನ್ನು ಸ್ಥೂಲ ಅಂತ ಕರೀಬೇಕಾದ್ರೆ ಯೋಗಿಗಳ ಮನಸ್ಸು ಎಷ್ಟು ಸೂಕ್ಷ್ಮ ಅಂತ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಆ ಯೋಗಿಗಳು ಈ ಬುದ್ಧಿಯನ್ನು ಕೂಡ ಸ್ಥೂಲ ಅಂತ ಕರೆದಿದ್ದಾರೆ. ಆಕಾಶಕ್ಕಿಂತಲೂ ಸೂಕ್ಷ್ಮ ಈ ಬುದ್ಧಿ. ಬುದ್ಧಿಗಿಂತ ಸೂಕ್ಷ್ಮವಾದಂತಹ ವಸ್ತು ಈ ಜಗತ್ತಿನಲ್ಲಿ ಇನ್ಯಾವುದೂ ಇಲ್ಲ. ಬುದ್ಧಿಯ ಹಿನ್ನೆಲೆಯಲ್ಲೇ ಇರತಕ್ಕಂತಹದ್ದು ಆ ಪರಮಾತ್ಮ ಆತ್ಮ. ಆದರೆ ಆ ಬುದ್ಧಿ ಅಂತ ಹೇಳ್ತಕ್ಕಂಥದ್ದನ್ನು ಕೂಡ ಸ್ಥೂಲ ಅಂತ ಕರೆಯಲಾಗಿದೆ. ಹೆಚ್ಚೇಕೆ, ಪರಬ್ರಹ್ಮವನ್ನು ಬಿಟ್ಟು ಬಾಕಿ ಉಳಿದದ್ದೇನೇನಿದೆಯೋ, ಯಾವ್ಯಾವ ಹೆಸರುಗಳಿಂದ ಕರೆಯಲ್ಪಡ್ತಾ ಇದೆಯೋ ಅವುಗಳೆಲ್ಲವೂ ಸ್ಥೂಲ. ಪರಬ್ರಹ್ಮ ಮಾತ್ರವೇ ಸೂಕ್ಷ್ಮ, ಸೂಕ್ಷ್ಮಾತಿ ಸೂಕ್ಷ್ಮ. ಇಂತಹ ಸೂಕ್ಷ್ಮವಾದಂತಹ ನಿರಾಕಾರ ಈ ಆಕಾಶವನ್ನು ಕೂಡ ತನ್ನೊಳಗಡೆ ಇಟ್ಕೊಂಡಿರತಕ್ಕಂತಹ ಸೂಕ್ಷ್ಮ ಅದು. ಅತ್ಯಂತ ಸೂಕ್ಷ್ಮವಾದದ್ರಲ್ಲಿ ಸ್ಥೂಲ ಅಂತ ಇರತಕ್ಕಂತಹದ್ದು ಇರುತ್ತದೆ. ಆಕಾಶದಲ್ಲಿ ಗಾಳಿ ಇದೆ, ಗಾಳಿಯ ಒಳಗೆ ಅಗ್ನಿ ಇದೆ, ಅಗ್ನಿಯ ಒಳಗೆ ನೀರಿದೆ, ನೀರಿನ ಒಳಗೆ ಭೂಮಿ ಇದೆ. ಯಾವುದು ಸೂಕ್ಷ್ಮವೋ ಅದು ಸ್ಥೂಲವನ್ನು ತನ್ನೊಳಗಡೆ ಅಡಗಿಸಿಕೊಳ್ಳುತ್ತದೆ. ಇದು ನಿಯಮ. ಪರಬ್ರಹ್ಮ ಅಷ್ಟು ಸೂಕ್ಷ್ಮ, ಎಲ್ಲವನ್ನೂ ಕೂಡ ತನ್ನೊಳಗೆ ಅಡಗಿಸಿಕೊಂಡಿದೆ. ತನ್ನೊಳಗಡೆ ಅಡಗಿಸಿಕೊಂಡು ಅದಕ್ಕಿಂತ ಮೇಲೆ, ಅದಕ್ಕಿಂತ ಅತೀತವಾಗಿ ಇದೆ. ಆದ್ರಿಂದೇನೇನೆ ಅದರ ಕುರಿತಾಗಿ ಬಾಯಿಂದ ಹೇಳೋದಕ್ಕೆ ಸಾಧ್ಯವಿಲ್ಲ. ಇದು ನಿರಾಕಾರ. ಸಾಕಾರದ ಮೇಲೆ ಧ್ಯಾನ ಅಂತ ಹೇಳಿದ್ರೆ ಶ್ರೀರಾಮ ಅಥವಾ ಶ್ರೀಕೃಷ್ಣ ಅಥವಾ ಕಾಳಿ, ಅವರಿಗೆ ಪ್ರತ್ಯೇಕವಾದ ಆಕಾರ ಇದೆ, ಲಕ್ಷಣಗಳಿವೆ. ಕೃಷ್ಣ ನವಿಲ್ಗರಿ, ಕೊಳಲು. ಬಾಲಕೃಷ್ಣ ಆದರೆ ಬೇರೆ, ರಾಮನಾದ್ರೆ ಧನುರ್ಧಾರಿ ರಾಮ, ಕೋದಂಡ ರಾಮ, ಪಟ್ಟಾಭಿರಾಮ, ಹೀಗೆ ಬಗೆ ಬಗೆಯ ರೂಪಗಳಿವೆ ಅವನಿಗೆ. ಕಾಳಿ ಕೂದಲು ಕೆದರಿದವಳು, ನಾಲಿಗೆ ಇಳಿಬಿಟ್ಟವಳು, ರುಂಡಮಾಲೆಯನ್ನು ಧರಿಸಿಕೊಂಡವಳು, ಇತ್ಯಾದಿಯಾಗಿ ರೂಪ, ಇತ್ಯಾದಿಯಾಗಿ ಆಕಾರ. ಈ ಆಕಾರವನ್ನು ನಾವು ಭಾವಿಸಬೇಕು. ಆ ಪ್ರತಿಯೊಂದು ಆಕಾರವೂ ಕೂಡ ಮಂಗಳಕರವಾದದ್ದು. ಮಂಗಳ ಮೂರ್ತಿಯದು, ದಿವ್ಯ ಮಂಗಳ ವಿಗ್ರಹ ಅದು ಅಂತನ್ನುವ ಈ ಎಲ್ಲ ಭಾವನೆಗಳನ್ನು, ಆಕಾರಕ್ಕೆ ಸಂಬಂಧಪಟ್ಟಂತೆ ಆ ಭಗವಂತನ ಮೃದು ಮಧುರವಾದಂತಹ ಅಭಿವ್ಯಕ್ತಿಯನ್ನ, ದಿವ್ಯತೆಯನ್ನ, ಜ್ಯೋತಿಯನ್ನ, ಅದು ಜ್ಯೋತಿರ್ಮಯ ಶರೀರ, ಮೃಣ್ಮಯ ಶರೀರ ಅಲ್ಲ. ಅದು ಆಕಾರ ಇದ್ರೂ ಕೂಡ ಮೃಣ್ಮಯ ಆಕಾರ ಅಲ್ಲ, ಅದು ಚಿನ್ಮಯ ಆಕಾರ. ಈ ರೀತಿಯಲ್ಲಿ ಅದರ ಭಾವಿಸಬೇಕು. ಸುಮ್ಮನೆ ಕಲ್ಲಾಗಿಯೇ ಭಾವಿಸಿ ಭಾವಿಸಿ ಭಾವಿಸಿ ಅದರಿಂದಲೇನೆ ಎಷ್ಟೋ ಜನ ಅಷ್ಟು ಭಾವಿಸಿದ್ರು ಕೂಡ ಮತ್ತು ಕಲ್ಲಾಗಿಯೇ ಇರೋದು. ಅದಕ್ಕೋಸ್ಕರವೇ ಯದ್ಭಾವಂ ತದ್ಭವತಿ ಅಲ್ವೇ, ಯಾವ ರೀತಿಯಲ್ಲಿ ಭಾವಿಸ್ತೇವೋ ನಾವು ಆ ರೀತಿಯಲ್ಲಿ ಆಗ್ತೇವೆ. ಆದ್ರಿಂದ ಅದನ್ನು ಕಲ್ಲಾಗಿ ಭಾವಿಸಿದ್ರಿಂದ ನಾವು ದೇವರನ್ನು ಕಲ್ಲಾಗಿ ಭಾವಿಸಿದ್ರಿಂದ ನಮ್ಮ ಹೃದಯವು ಕೂಡ ಕಲ್ಲಾಗಿ ಇರುತ್ತದೆ. ಆದರೆ ಅದನ್ನು ಚಿನ್ಮಯವಾಗಿ, ಜ್ಯೋತಿರ್ಮಯವಾಗಿ, ಮಂಗಳಮಯವಾಗಿ, ಕರುಣಾಮಯವಾಗಿ ಭಾವಿಸಿದಾಗ ನಮ್ಮ ಹೃದಯವು ಕೂಡ ಆ ಎಲ್ಲ ಗುಣಗಳನ್ನು ಕೂಡ ಹೀರಿಕೊಳ್ತದೆ, ನಾವು ಅದರಂತೆಯೇ ಆಗುತ್ತೇವೆ. ಧ್ಯಾನದ ಮುಖ್ಯ ಉದ್ದೇಶ ಅದು. ಅದನ್ನು ಭಾವಿಸ್ತಾ ಭಾವಿಸ್ತಾ ನಾವು ಅದೇ ಆಗುವಂತಹದ್ದು. ಆದ್ರಿಂದ ನಾವು ಯಾವುದನ್ನು ಭಾವಿಸಬೇಕು, ಯಾವ ರೀತಿಯಲ್ಲಿ ಭಾವಿಸಬೇಕು ಅಂತ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಆ ಸಾಕಾರ ನಿರಾಕಾರ ಧ್ಯಾನದ ಇದನ್ನೆಲ್ಲ ಹೇಗೆ ಮಾಡಬೇಕು ಅಂತನ್ನೋದನ್ನ ಹೇಳಿದ್ರಂತೆ. ಆ ನಿರಾಕಾರ ಧ್ಯಾನವನ್ನು ಕೂಡ ಹೇಳಿದ್ರಂತೆ. ಆ ನಿರಾಕಾರ ಧ್ಯಾನವನ್ನು ಮಾಡುವಾಗ ಮನಸ್ಸನ್ನು ಯಾವ ಸ್ಥಿತಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಮನಸ್ಸನ್ನು ಅಷ್ಟೇ ನಿರಾಕಾರಕ್ಕೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಆಕಾಶವನ್ನು ಭಾವಿಸಬೇಕಾಗುತ್ತೆ ಮೊದಲು. ಆ ನಿರಾಕಾರ ನಿರ್ಗುಣ ಸಚಿದಾನಂದ ಅದಕ್ಕೊಂದು ಸರಿಯಾದ ಉದಾಹರಣೆ ಕೊಡೋದಿದ್ರೆ ಈ ಆಕಾಶ ಮಾತ್ರವೇ, ಬೇರೆ ಯಾವುದೂ ಇಲ್ಲ. ಆದ್ರೆ ಈ ಆಕಾಶ ಅಂತ ಹೇಳ್ತಕ್ಕಂಥದ್ದು ಏನೂ ಅಲ್ಲ. ಆಕಾಶದ ಕುರಿತಾಗಿ ಭಾವಿಸ್ತು ಅಂತ ಹೇಳಿದ್ರೆ ಮತ್ತೆ ಅದು ಸ್ಥೂಲವಾಗುತ್ತದೆ ಮನಸ್ಸು, ಮತ್ತು ಸಂಕುಚಿತವಾಗುತ್ತದೆ. ಆಕಾಶ ಅಂತ ಹೇಳ್ತಕ್ಕಂಥದ್ದು ಒಂದು ಹಿಡಿ, ಆ ಪರಬ್ರಹ್ಮಕ್ಕೆ ಹೋಲಿಸ್ತು ಅಂತ ಹೇಳಿದ್ರೆ ಇಂತಹ ವಿಶಾಲವಾದ ಆಕಾಶವು ಕೂಡ ಒಂದು ಹಿಡಿ, ಒಂದು ಮುಷ್ಟಿ. ಹಾಗಿರುವಾಗ ಆ ನಿರಾಕಾರ ಅಂತ ಹೇಳ್ತಕ್ಕಂಥದ್ದು ಎಷ್ಟು ವ್ಯಾಪಕವಾದದ್ದು ಅಂತನ್ನೋದನ್ನ ನಾವು ಪರಿಗಣಿಸಬೇಕಾಗುತ್ತೆ. ಇಂತಹ ವಿವರವನ್ನ ಕೊಟ್ಟು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಶ್ರೀರಾಮಕೃಷ್ಣ ಹೇಳ್ಕೊಟ್ರಂತೆ. ಸ್ವಲ್ಪ ಹೊತ್ತಾದ ನಂತರ ಮಾಸ್ಟರ್ ಮಹಾಶಯ ಬರೀತಾನೆ, ಸ್ವಲ್ಪ ಹೊತ್ತಾದ ನಂತರ ಪರಮಹಂಸರು ತಮ್ಮ ಕೊಠಡಿಯ ಪಶ್ಚಿಮ ದಿಕ್ಕಿನಲ್ಲಿರುವ ಅರ್ಧಚಂದ್ರಾಕೃತಿಯ ವರಾಂಡದಲ್ಲಿ ಕುಳಿತುಕೊಂಡಿದ್ದಾರೆ. ಗಂಟೆ ರಾತ್ರಿ 9 ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು, ನೋಡು ಯಾರ್ಯಾರು ಇಲ್ಲಿಗೆ ಬರ್ತಾರೋ ಅವರ ಸಂದೇಹವೆಲ್ಲ ಸಂಪೂರ್ಣವಾಗಿ ನಿವೃತ್ತಿಯಾಗಿ ಹೋಗಿಬಿಡುತ್ತದೆ. ನಿನಗೇನು ಅನ್ನಿಸ್ತದೆ? ಶ್ರೀರಾಮಕೃಷ್ಣರು ಮಗುವಿನೋಪಾದಿಯಲ್ಲಿ ಇರ್ತಾ ಇದ್ರು ಅಂತ ಹೇಳ್ತಕ್ಕಂಥ ಮಾತನ್ನ ನಾವು ಸದಾ ನೆನಪಿನಲ್ಲಿ ಇಟ್ಕೊಂಡಿರಬೇಕು. ಪುಟ್ಟ ಮಗು ಒಂದು ಬಾಲಭಾಷೆಯಿಂದ ಮಾತನಾಡಿದ್ರೆ ಹೇಗಿರುತ್ತೋ ಹಾಗೆ. ಅವರು ಅವತಾರ ಪುರುಷರು ಇರಬಹುದು, ಅವರು ನಿರ್ವಿಕಲ್ಪ ಸಮಾಧಿಯನ್ನು ಮುಟ್ಟಿದವರಾಗಿರಬಹುದು, ಅವರು ವೇದದ ಬಗೆ ಬಗೆಯ ವಿಚಾರಗಳನ್ನೆಲ್ಲ ತಮ್ಮ ಸೂಕ್ಷ್ಮವಾದಂತಹ ಒಂದು ವಿವರಪೂರ್ಣವಾದಂತಹ ರೀತಿಯಲ್ಲಿ, ಅನುಭವಪೂರ್ಣವಾದ ರೀತಿಯಲ್ಲಿ ಹೇಳಿರಬಹುದು. ಅಂತಹ ಮಹಾತ್ಮರಾಗಿ ಅಂತಹ ಮಹತ್ವರವಾದಂತಹ ವಿಚಾರವನ್ನು ಹೇಳಿದ್ರೂ ಕೂಡ ಅವರು ಮಗುವಿನ ಉಪಾಧಿಯಲ್ಲಿ ಇದ್ರು ಅಂತ ಹೇಳತಕ್ಕಂತಹ ಪ್ರಧಾನವಾದ ಅಂಶವನ್ನು ಸದಾ ನೆನಪಿಟ್ಕೊಂಡಿರಬೇಕು. ಇಲ್ಲೇನು ಹೇಳ್ತಾ ಇದ್ದಾರೆ ನೋಡು, ಯಾರ್ಯಾರು ಇಲ್ಲಿಗೆ ಬರ್ತಾರೋ ಅವರ ಸಂದೇಹವೆಲ್ಲ ಸಂಪೂರ್ಣವಾಗಿ ನಿವೃತ್ತಿಯಾಗಿ ಹೋಗಿಬಿಡುತ್ತೆ. ನಿನಗೇನಿಸುತ್ತೆ? ನಿನಗೂ ಹಾಗೆ ಏನಾದರೂ ನಿನ್ನ ಸಂದೇಹ ಎಲ್ಲ ನಿವೃತ್ತಿ ಆಯ್ತಾ? ಈ ಮಾತಲ್ಲಿ ನಿನಗೇನಾದರೂ ಒಪ್ಪಿಗೆ ಆಯ್ತಾ? ತಮ್ಮ ಬಳಿಗೆ ಬಂದವರ ಸಂದೇಹಗಳು ಯಾವುದೇ ಬಗೆಯ ಸಂದೇಹ ಇರಬಹುದು, ಅದು ದ್ವೈತಕ್ಕೆ ಸಂಬಂಧಪಟ್ಟದ್ದಿರಬಹುದು, ವಿಶಿಷ್ಟಾದ್ವೈತಕ್ಕೆ ಸಂಬಂಧಪಟ್ಟದ್ದಿರಬಹುದು, ಅದ್ವೈತಕ್ಕೆ ಸಂಬಂಧಪಟ್ಟದ್ದಿರಬಹುದು, ಭಕ್ತಿ ಮಾರ್ಗ ಇರಬಹುದು, ಜ್ಞಾನ ಮಾರ್ಗ ಇರಬಹುದು, ಕರ್ಮ ಮಾರ್ಗ ಇರಬಹುದು, ಆಮೇಲೆ ಜ್ಞಾನಯೋಗ ಇರಬಹುದು, ಯಾವುದು ಬೇಕಾದರೂ ಇರಬಹುದು, ಇತರ ಮತೀಯರು ಕೂಡ ಇರಬಹುದು, ಇಸ್ಲಾಂ ಮತೀಯರು ಇರಬಹುದು, ಕ್ರಿಸ್ತರು ಕೂಡ, ಕ್ರೈಸ್ತರು ಕೂಡ ಇರಬಹುದು, ಯಾರು ಬಂದರೂ ಕೂಡ ಅವರವರಿಗೆ ಸಂಬಂಧಪಟ್ಟಂತಹ ಸಂಶಯಗಳು ಏನೇನು ಅವರ ಮನದಲ್ಲಿ ಮನೆ ಮಾಡಿದ್ದವೋ ಅವುಗಳೆಲ್ಲವೂ ಇವರ ಸನ್ನಿಧಿಯಲ್ಲಿ ಇವರ ಬಳಿಗೆ ಬರ್ತಾ ಬರ್ತಾ ಬರ್ತಾ ಆ ಸಂಶಯಗಳೆಲ್ಲ ಪರಿಹಾರ ಆಗುತ್ತಂತೆ. ಇಂತಿದ್ದ ಹಲವಾರು ಅದ್ಭುತವಾದ ವಿಚಾರಗಳನ್ನು ಶ್ರೀರಾಮಕೃಷ್ಣ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿದ್ದುಂಟದನ್ನೆಲ್ಲ ಕಾಲೋಚಿತವಾಗಿ ನೋಡೋಣ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ತಮ್ಮ ಬಳಿಗೆ ಬರತಕ್ಕಂಥವರ ಸಂದೇಹವೆಲ್ಲ ಸಂಪೂರ್ಣ ನಿವಾರಣೆ. ಎಷ್ಟು ಅದ್ಭುತವಾದ ಮಾತು! ಇದನ್ನು ನಾವು ಕೂಡ ಇಲ್ಲಿ ಸುಮಾರು 30 ವರ್ಷಗಳಿಂದ ಇಲ್ಲಿ ಅವರ ಹೆಸರಿನಲ್ಲಿ ಸಂಪೂರ್ಣ ತ್ಯಾಗ ಮಾಡಿ ಅವರು ಪಾದದ ಬಳಿದಲ್ಲಿ ಕುಳಿತು ಕುಳಿತು ಕುಳಿತು ಕುಳಿತು ಕುಳಿತು ಎಷ್ಟೋ ವಿಚಾರಗಳು ಯಾವ ಹೇಳದೆ ಕೇಳದೆಯೇ ಆ ಸಂಶಯ ಅಂತ ಹೇಳ್ತಕ್ಕಂಥದ್ದು ಪರಿಹಾರವಾಗಿ ಬಿಟ್ಟಿವೆ. ಒಳಗಡೆ ಎಲ್ಲರೂ ಬಂದು ನಮ್ಮನ್ನು ಕೇಳ್ತಿರ್ತಾರೆ, ಅದು ಹೇಗೆ ಮಾಡೋದು, ಇದು ಹೇಗೆ ಮಾಡೋದು, ಅದು ಯಾಕೆ, ಇದು ಹೇಗೆ, ಇದು ಯಾಕೆ ಅದೆಂತ. ನಾನು ಯಾರನ್ನು ಕೇಳ್ತಾನೆ ಇರಲಿಲ್ಲ, ನಾನು ಕೇಳಬಾರದು ಅಂತ ವ್ರತ ತೊಟ್ಟಿದ್ದೇನೆ ಮೊದಲಿಂದಲೂ ಅಷ್ಟೇನೇನೆ. ಏನಾದರೂ ನನಗೆ ಅದಕ್ಕೆ ಸಂಬಂಧಪಟ್ಟ ಉತ್ತರ ಬೇಕಿದ್ರೆ ಹೇ ಭಗವಂತ ನೀನು ಕೊಡು, ಅದನ್ನ ನೀನು ಕೊಡದೇ ಇದ್ರೆ ನನಗೆ ಅದು ಬೇಡ ಅಂತ ಅರ್ಥ. ನಾನು ಸುಮ್ಮನೆ ಯಾತಕ್ಕೆ ಅದನ್ನು ಕೇಳೋದಕ್ಕೆ ಹೋಗುದು? ಕೇವಲ ಒಂದು ಕ್ಯೂರಿಯಾಸಿಟಿ, ಕುತೂಹಲ, ಕುತೂಹಲವನ್ನು ತಣಿಸಿಕೊಳ್ಳೋದಕ್ಕೋಸ್ಕರ ಮಾತ್ರವೇ ಯಾತಕನ ತಿಳ್ಕೊಳ್ಳೋದು. ಅಲ್ಲಿವರೆಗೆ ಕೊಡ್ತಿರ್ತೀನಿ ನಾನು, ಯಾವುದೋ ಒಂದು ಪ್ರಶ್ನೆ ಬಂತು ಕೇಳ್ತಾ ಇರ್ತೀನಿ, ಮತ್ತೆ ಮತ್ತೆ ಕೇಳ್ತಾ ಇರ್ತೀನಿ ಅದನ್ನ. ಹೇ ಭಗವಂತ, ಇದರ ಉತ್ತರ ಏನು, ಇದರ ಉತ್ತರ ಏನು, ಇಂಥದ್ದೊಂದು ಬಂದಿದೆಯಲ್ಲ, ಇದರ ಉತ್ತರ ಏನು, ನೀನು ಹೇಳು, ನೀನು ಹೇಳಿದ್ರೆ ಮಾತ್ರ ಅದು ನಮ್ಮ ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಯಾರ್ಯಾರು ಹೇಳ್ತು ಅಂತಂದ್ರೆ ಅವರು ಸ್ವಕಪೋಲ ಕಲ್ಪಿತ ಇರಬಹುದು, ಅವರ ಭಾವನೆ ಇರಬಹುದು, ಅದೆಲ್ಲ ಅದೆಲ್ಲ ನನಗೆ ಅದಕ್ಕೆ ಪುಸ್ತಕದ್ದು ಬೇಡ, ಅವರಿವರು ಹೇಳೋದು ಬೇಡ, ನೀನೇ ಹೇಳು ಅಂತ ಕುಳಿತಿರ್ತಕ್ಕಂಥದ್ದೇ ನನ್ನ ಕ್ರಮ. ಆ ರೀತಿಯಲ್ಲಿ ಎಷ್ಟೆಷ್ಟೋ ಅಂಶಗಳು ನಮಗೆ ಗೋಚರಿಸ್ತದೆ. ಆಮೇಲೆ ಪುಸ್ತಕ ನೋಡಿದ್ರೆ ಅಲ್ಲಿ ಬರೆದಿರುತ್ತೆ. ಮೊದಲು ಉತ್ತರ ಗೋಚರಿಸೋದು, ಆಮೇಲೆ ಪುಸ್ತಕದಲ್ಲಿ ನಾನು ಅದನ್ನು ಕಾಣೋದು. ಇದೆಲ್ಲ ಶ್ರೀರಾಮಕೃಷ್ಣರು ನಮಗೆ ಕೊಡ್ತಕ್ಕಂತಹ ಅನುಭವ ಅರ್ಥ. ಸಂಶಯ ಪರಿಹಾರ ಎಲ್ಲವೂ ಕೂಡ ಪರಿಹಾರವಾಗಿಬಿಡುತ್ತವೆ. ಸುಮ್ಮನೆ ಕುಳಿತಲ್ಲೇ ಎಲ್ಲವನ್ನು ತಿಳಿದುಕೊಂಡು ಆನಂದವಾಗಿ ನಮ್ಮ ಪಾಡಿಗೆ ನಾವು ಇರಬಹುದಾಗುತ್ತೆ. ಶ್ರೀರಾಮಕೃಷ್ಣರ ಬಳಿಗೆ ಹೋಗಬೇಕಷ್ಟೇನೆ. ಇಲ್ಲಿ ಯಾರು ಬರ್ತಾರೋ ಅಂತ ಹೇಳಿದ್ರು ಅವರು. ಮುಂದೆ ಶ್ರೀರಾಮಕೃಷ್ಣ ಹಾಗೆ ಇದ್ದಾಗ ಆಯ್ತು, ಈಗ ಅವರು ಇಲ್ಲವಲ್ಲ, ಶರೀರಧಾರಿಯಾಗಿ ಇಲ್ಲವಲ್ಲ. ಆದರೆ ಅವರ ಪಟವನ್ನು ಇಟ್ಟುಕೊಂಡು ಯಾರು ಪೂಜೆ ಮಾಡ್ತಾರೋ ಅಂದ್ರೆ ಅವ್ರ ಬಳಿಗೆ ಹೋಗ್ತಾ ಇದ್ದಾರೆ ಅಂತ ಅರ್ಥ. ಅಂಥವ್ರು ಅವ್ರ ಬಳಿಗೆ ಹೋಗ್ತಾ ಇದ್ದಾರೆ ಅಂತಲೇ ಅರ್ಥ. ಯಾರು ಈ ವಚನ ವೇದವನ್ನು ಓದ್ತಾ ಇರ್ತಾರೋ ಅವರು ಅವ್ರ ಬಳಿಗೆ ಹೋಗ್ತಾ ಇದ್ದಾರೆ ಅಂತ ಅರ್ಥ. ಈ ರೀತಿಯಲ್ಲಿ ಅವರನ್ನ ಸ್ವೀಕಾರ ಮಾಡಿ ಅವರಿಗೆ ಶರಣಾಗಿ ಅವರಿಗೆ ನಮಸ್ಕಾರ ಮಾಡ್ತಾ ಅವರ ಪೂಜೆಯನ್ನು ಸಲ್ಲಿಸ್ತಾ ಅವರ ಚಿಂತನೆಯಲ್ಲಿ ಯಾರು ಇರ್ತಾರೋ ಮಾನಸಿಕವಾಗಿ ಅವರೆಲ್ಲ ಶ್ರೀರಾಮಕೃಷ್ಣ ಬಳಿಗೆ ಹೋಗ್ತಾ ಇದ್ದಾರೆ ಅಂತ ಅರ್ಥ. ಅಂಥವರ ಸಂಶಯಗಳೆಲ್ಲ ಸಕಾಲದಲ್ಲಿ ನಿವೃತ್ತಿಯಾಗಿ ಬಿಡುತ್ತವೆ. ನಿನಗೇನಿಸ್ತದೆ ಮಾಸ್ಟರ್ ಹೇಳ್ತಾನೆ, ಅದು ನಿಜ. ಅವನಿಗೂ ಅನುಭವ ಆಗ್ತಾ ಇದೆ ಅದೆಲ್ಲ. ಬಳಿಕ ಮಾಸ್ಟರ್ ಮಾಷಿಯ ಬರೀತಾನೆ, ದಡದಿಂದ ಬಹಳ ದೂರದಲ್ಲಿ ಗಂಗಾ ನದಿಯ ಮೇಲೆ ಒಂದು ದೋಣಿ ಹೋಗ್ತಾ ಇತ್ತು. ಅಂಬಿಗ ಅದರಲ್ಲಿ ಹಾಡು ಹೇಳೋದಕ್ಕೆ ಶುರು ಮಾಡಿದ. ಆತನ ಧ್ವನಿ ಗಂಗಾ ನದಿಯ ಮೇಲೆ ತೇಲಿ ಬಂದು ಪರಮಹಂಸರ ಕಿವಿಯನ್ನು ಮುಟ್ಟಿತು. ಅವರು ಒಡನೆಯೇ ಭಾವಾವಿಷ್ಟರಾಗಿಬಿಟ್ಟರು. ಅವರಿಗೆ ರೋಮಾಂಚನವಾಗಿ ಬಿಟ್ಟಿದೆ. ಅವರು ಮಾಸ್ಟರಿಗೆ ಹೇಳ್ತಾ ಇದ್ದಾರೆ, ನನ್ನ ಮೈ ಮುಟ್ಟಿ ನೋಡು. ಪರಮಹಂಸರಿಗೆ ರೋಮಾಂಚನವಾಗುವುದನ್ನು ನೋಡಿ ಮಾಸ್ಟರ್ ಮಹಾಶಯ ಚಕಿತನಾದ, ಆಶ್ಚರ್ಯಚಕಿತನಾದ. ಆತ ಭಾವಿಸಿದ, ಬ್ರಹ್ಮ ಈ ವಿಶ್ವದಲ್ಲಿ ಆಕಾಶದಲ್ಲಿ ಓತಪ್ರೋತನಾಗಿದ್ದಾನೆ ಎಂಬುದಾಗಿ ಉಪನಿಷತ್ತು ಹೇಳುತ್ತಿದೆ. ಆತನೇ ನಾದರೂಪದಲ್ಲಿ ಪರಮಾಂಸರ ಕಿವಿಯನ್ನು ಹೊಕ್ಕನೇನೋ, ನಾದಬ್ರಹ್ಮ ಎಂಬುದು ಇದೆಯೇನೋ ಅಂತ ತನ್ನಷ್ಟಕ್ಕೆ ಮಾತನಾಡಿಕೊಳ್ತಾ ಇದ್ದಾನೆ. ಇದೊಂದು ಅದ್ಭುತವಾದಂತಹ ಅನುಭವ ಶ್ರೀರಾಮಕೃಷ್ಣರಿಗೆ ಆದಂತಹದ್ದು. ಇಂತಹ ಅನುಭವಗಳು ನಿರಂತರವಾಗಿ ಆಗ್ತಾ ಇರುತ್ತವೆ. ಈಗ ಇದನ್ನು ಬರೆದಿದ್ದಾನೆ. ಅಂಬಿಕ ಯಾವನೋ ಒಬ್ಬ ತನ್ನ ಪಾಡಿಗೆ ತಾನು ಹಾಡಿಕೊಳ್ತಾ ಇದ್ದರೆ, ಅವನೇನು ಕ್ಲಾಸಿಕಲ್ ಮ್ಯೂಸಿಕ್ ಹಾಡ್ತಾನೆ, ಕರ್ನಾಟಕ ಸಂಗೀತ ಹಾಡಿದ್ನೆ ಅಥವಾ ಉತ್ತರಾದಿ ಹಿಂದೂಸ್ತಾನಿ ಸಂಗೀತ ತಾಳ ತಬ್ಲ ಇಟ್ಕೊಂಡು ಹಾಡಿದ್ನೆ, ಅವನ ಪಾಡಿಗೆ ಹೋ ಅಂತ ಏನೋ ಹಾಡಿರ್ಬೇಕು ಅವನು. ಆದ್ರೆ ಅದರಲ್ಲೂ ಒಂದು ಮಾಧುರ್ಯ ಇರುತ್ತೆ. ಅವರೆಲ್ಲ ಚೆನ್ನಾಗಿ ಹಾಡಬಲ್ಲರು, ಫೋಕ್ ಸಾಂಗ್ಸ್ ಅಂತ ಹೇಳ್ತಾರೆ ಅದಕ್ಕೆ, ಜಾನಪದ ಗೀತೆಗಳು ಅಂತ. ಅವರು ಕೂಡ ಕೆಲವರು ಚೆನ್ನಾಗಿ ಹಾಡಬಲ್ಲವರು ಇರ್ತಾರೆ ಅಂತೂ. ಅದನ್ನ ಕೇಳಿ ಶ್ರೀರಾಮಕೃಷ್ಣಗೆ ಇಲ್ಲಿ ರೋಮಾಂಚವಾಗಿಬಿಟ್ಟಿದೆಯಂತೆ. ಆ ಹಾಡನ್ನು ಕೇಳಿ ರೋಮಾಂಚ ಆಗಬೇಕಾದ್ರೆ ಏನಿರಬೇಕು ಅಂತ ಈತ ಈ ಮಾಸ್ಟರ್ ಮಹರ್ಷಿಯ ಆಲೋಚನೆ ಮಾಡ್ತಾನೆ. ಶ್ರೀರಾಮಕೃಷ್ಣ ಬಳಿಯಲ್ಲಿ ಇರ್ತಕ್ಕಂಥವನಲ್ವೇ ಅವನಿಗೆ ಅವನು ಅದರಿಂದ ಅವನಿಗೆ ಎಲ್ಲ ಸಂಶಯಗಳು ಪರಿಹಾರ ಆಗ್ತಾ ಇವೆ. ಏನ್ ಪರಿಹಾರ ಆಗ್ತಾ ಇದೆ? ನಾದಬ್ರಹ್ಮ ಅಂತ ಹೇಳ್ತಕ್ಕಂಥದ್ದು ಒಂದು ಇದೆ. ಆ ಹಾಡಿನ ಮೂಲಕ ನಾದದ ಮೂಲಕ ಪರಬ್ರಹ್ಮ ಸಂಚರಿಸ್ತಾ ಇಲ್ಲಿಗೆ ತಲುಪಿತಾ ಇದ್ದಾನೆ. ನಾದೋತ್ಪತ್ತಿ ಆದ ತಕ್ಷಣವೇ ಆ ಬ್ರಹ್ಮದ ಒಂದು ಅಭಿವ್ಯಕ್ತಿ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಆಗ್ತಾ ಇದೆ. ಈ ಉದಾಹರಣೆಗೆ ಇಲ್ಲಿ ಸುಮ್ಮನೆ ನೀವು ಕುಳಿತುಕೊಳ್ಳಿ, ಒಂದು 10 ನಿಮಿಷಕ್ಕೆಲ್ಲ ಎಲ್ಲ ಮಂಕು ಕವಿದಂತಾಗಿಬಿಡುತ್ತೆ. ಆಮೇಲೆ ನಾನು ಇನ್ನೊಬ್ರೋ ಯಾರೋ ನಿರಂತರವಾಗಿ ಮಾತನಾಡ್ತಾ ಇರಲಿ, ಅದನ್ನು ಕೇಳ್ತಾ ಕೇಳ್ತಾ ಇಲ್ಲಿಯ ವಾತಾವರಣದಲ್ಲಿ ಏನೋ ಒಂದು ಹೊಸತನ ಕಂಡು ಬರುತ್ತದೆ, ಏನೋ ಒಂದು ಜಾಗೃತಿ ಕಂಡು ಬರುತ್ತದೆ. ಆ ಪರಬ್ರಹ್ಮ ಇಲ್ಲೇ ಇರತಕ್ಕಂಥ ಸುತ್ತಮುತ್ತ ಇರತಕ್ಕಂಥ ಆ ಪರಬ್ರಹ್ಮವನ್ನು ಸ್ವಲ್ಪ ಕಲಕಿದಂತೆ ಕಲಗಿ ನಮ್ಮ ಅನುಭವಕ್ಕೆ ಸ್ಪರ್ಶಕ್ಕೆ ಅನುಭವಕ್ಕೆ ತಂದುಕೊಟ್ಟಂತೆ. ಹಾಗೆಯೇ ಒಂದು ಹಾಡನ್ನು ಹೇಳಿದಾಗ ಅನುಭವ ಆಗುತ್ತದೆ. ಭಜನೆ ಮಂದಿರದಲ್ಲಿ ನಾವು ಸುಮ್ಮನೆ ಕುಳಿತಿದ್ರೆ ಅದು ಒಂಥರ ಚೆನ್ನಾಗಿರ್ತದೆ. ಆಮೇಲೆ ಮುಕ್ಕಾಲು ಗಂಟೆ ಎಲ್ಲರೂ ಸೇರಿ ವಾಕ್ಕೊರಳಿನಿಂದ ಹಾಡ್ತಾ ಆಯಿತು ಅಂತ ಹೇಳಿದ್ರೆ ತಕ್ಷಣ ಒಂದು ವಿಶೇಷವಾದ ವಾತಾವರಣ ಅಲ್ಲಿ ಸುತ್ತಮುತ್ತ ನಿರ್ಮಾಣಗೊಂಡು ಓದಿದವರು, ಓದದೇ ಇರುವವರು, ಬುದ್ಧಿವಂತರು, ದಡ್ರು, ಶ್ರೀಮಂತರು, ಬಡವರು, ಮಕ್ಕಳು, ಹೆಂಗಸರು, ಗಂಡಸರು ಎಲ್ಲರೂ ಕೂಡ ಏನೋ ಒಂದು ಬಗೆಯ ಅಪೂರ್ವವಾದಂತಹ ಅನುಭವವನ್ನು ಮಾಡಿಕೊಳ್ತಾ ಅವರುಗಳಲ್ಲಿ ಕುಳಿತಿರ್ತಾರೆ. ಕಾರಣ ಏನು? ನಾದಬ್ರಹ್ಮದ ಸಂಚಾರ ಅಲ್ಲಿ ಆಗ್ತಾ ಇದೆ. ನಾದಬ್ರಹ್ಮ ಅಲ್ಲಿ ಅಭಿವ್ಯಕ್ತಿಗೊಂಡಿದ್ದಾನೆ. ಅದು ತನ್ನಷ್ಟಕ್ಕೆ ಪ್ರತಿಯೊಬ್ಬರ ಹೃದಯಕ್ಕೆ ಅನುಭವಕ್ಕೆ ಬರ್ತಾ ಇದೆ. ಆದ್ರಿಂದ ಆ ಆನಂದವನ್ನು ಅವ್ಯಕ್ತವಾಗಿ ಅನುಭವಿಸುತ್ತಾ ಮೂಕವಾಗಿ ಕುಳಿತಿರುತ್ತಾರೆ. ಇಲ್ಲಿ ಶ್ರೀರಾಮಕೃಷ್ಣರಂತೂ ಆಧ್ಯಾತ್ಮಿಕವಾಗಿ ಅಷ್ಟೊಂದು ಅನುಭವ ಪಡ್ಕೊಂಡವರಾದ್ರಿಂದ ಎಲ್ಲೆಲ್ಲಿ ಯಾವ್ಯಾವ ಬಗೆಯ ಇಂತಿಂತಹ ಅಭಿವ್ಯಕ್ತಿ, ಪರಬ್ರಹ್ಮದ ಅಭಿವ್ಯಕ್ತಿ ಅಂತ ಇರತಕ್ಕಂತಹದ್ದಾಗುತ್ತೋ ಅದೆಲ್ಲ ಅವರಿಗೆ ತಲುಪ್ತಾ ಇರುತ್ತೆ, ರೋಮಾಂಚವಾಗ್ತಾ ಇದೆಯಂತೆ. ನಾದಬ್ರಹ್ಮದ ಒಂದು ವಿವರಣವನ್ನ ಮಾಸ್ಟರ್ ಮಹಾಶಯನೇ ಅರ್ಥ ಮಾಡಿಕೊಂಡು ನಮಗೂ ಅದನ್ನು ಕೊಡ್ತಾ ಇದ್ದಾನೆ. ಬಳಿಕ ಬರೀತಾನೆ, ಸ್ವಲ್ಪ ಹೊತ್ತಾದ ನಂತರ ಪರಮಹಂಸರು ಮತ್ತೆ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗ ಹೇಳ್ತಾ ಇದ್ದಾರೆ, ಯಾರ್ಯಾರು ಇಲ್ಲಿಗೆ ಬರ್ತಾರೋ ಅವರು ಒಳ್ಳೆ ಸಂಸ್ಕಾರಗಳಿಂದ ಜನ್ಮವೈತಿರಬೇಕು ಅಲ್ವೇ? ಸಂಸ್ಕಾರ, ಸಂಸ್ಕಾರದ ಮಾತನಾಡಿದರು ಶ್ರೀರಾಮಕೃಷ್ಣರು. ಸಂಸ್ಕಾರ ಬಹಳ ದೊಡ್ಡ ವಿಚಾರ ಅದು. ನಾವು ಭಾವಿಸಿದ್ದು ಒಂದು ಸಂಸ್ಕಾರವಾಗ್ತದೆ ನಮ್ಮ ವ್ಯಕ್ತಿತ್ವದ ಮೇಲೆ, ನಾವು ಮಾತನಾಡಿದ್ದು ಒಂದು ಸಂಸ್ಕಾರವಾಗ್ತದೆ ನಮ್ಮ ವ್ಯಕ್ತಿತ್ವದ ಮೇಲೆ, ನಾವು ಮಾಡಿದಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಂಸ್ಕಾರ ರೂಪದಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ಸೇರಿಕೊಳ್ಳುತ್ತದೆ. ಹಾಗೆ ನಾವು ಮಾಡಿದಂತಹ ದಾನ ಧರ್ಮಾದಿಗಳು, ತಪಸ್ಸು, ಜಪಧ್ಯಾನಾದಿಗಳು, ಪ್ರಾರ್ಥನೆಗಳು, ಜನ್ಮ ಜನ್ಮಾಂತರಗಳಿಂದ ಎಷ್ಟೊಂದು ಪ್ರಾರ್ಥನೆಗಳನ್ನೆಲ್ಲ ನಾವು ಮಾಡಿಕೊಂಡು ಬರ್ತಾ ಇದ್ವೋ, ವ್ರತ ನಿಯಮಗಳನ್ನೆಲ್ಲ ಪಾಲಿಸಿಕೊಂಡು ಬರ್ತಾ ಇದ್ವೋ, ಯಾವ ಯಜ್ಞಾದಿಗಳನ್ನೆಲ್ಲ ಎಷ್ಟೊಂದು ಜನ್ಮಗಳಲ್ಲಿ ಮಾಡಿಕೊಂಡು ಬಂದಿದ್ವೋ, ಈ ಜನ್ಮದಲ್ಲಿ ಮಾಡದೇ ಇರಬಹುದು. ಈ ಜನ್ಮದಲ್ಲಿ ಮಾಡಬೇಕಾದ ಉದ್ದೇಶ ಇಲ್ಲ, ಯಾಕಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ಅದೆಲ್ಲ ಮಾಡಿದ್ದಾಯ್ತು. ಈಗ ಕೇವಲ ಈ ಶ್ರೀರಾಮಕೃಷ್ಣ ಸಂಸ್ಪರ್ಶಕ್ಕೆ ಬಂದ್ರೆ ಸಾಕು, ಅವನಿಗೆ ಬೇಕಾದ್ದೆಲ್ಲ ತನ್ನಷ್ಟಕ್ಕೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅಂತಹ ಸತ್ಸಂಸ್ಕಾರಗಳನ್ನ ಹಿಂದಿನ ಜನ್ಮಗಳಿಂದ ಪಡೆದುಕೊಂಡು ಬಂದವರು ಶ್ರೀರಾಮಕೃಷ್ಣ ಬಳಿಗೆ ಸುಮ್ಮನೆ ಆಕರ್ಷಿತರಾಗಿ ಬರ್ತಾ ಇರ್ತಾರೆ. ಸತ್ಸಂಸ್ಕಾರ ಅಂದ್ರೆ ಅದೇನೆ. ಈಗ ಎಷ್ಟೋ ಜನ ಕ್ರಿಶ್ಚಿಯನರು ಕೂಡ ಶ್ರೀರಾಮಕೃಷ್ಣ ಬಳಿಗೆ ಬರ್ತಾರೆ, ಶ್ರೀರಾಮಕೃಷ್ಣ ಆಶ್ರಮಗಳಿಗೆ ಸೇರಿಕೊಳ್ತಾರೆ, ಶ್ರೀರಾಮಕೃಷ್ಣ ವಚನವೇದಗಳನ್ನ ಗಾಸ್ಪೆಲ್ ಆಫ್ ಶ್ರೀರಾಮಕೃಷ್ಣ ಎಲ್ಲ ಓದಿ ಪ್ರಭಾವಿತರಾಗ್ತಾರೆ. ಈಗಲೂ ಕೂಡ ಶ್ರೀರಾಮಕೃಷ್ಣ ಸತ್ಸಂಸ್ಪರ್ಶಕ್ಕೆ ಮಹಮ್ಮದಿಯರು ಬರ್ತಾ ಇದ್ದಾರೆ, ಕ್ರಿಶ್ಚಿಯನ್ರು ಬರ್ತಾ ಇದ್ದಾರೆ, ಇಲ್ಲಿ ದ್ವೈತಿಗಳು, ಅದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ಎಲ್ಲರೂ ಬರ್ತಾ ಇದ್ದಾರೆ, ವೀರಶೈವರು ಬರ್ತಾ ಇದ್ದಾರೆ, ಎಲ್ಲ ಮತಸ್ಥರು ಕೂಡ ಶ್ರೀರಾಮಕೃಷ್ಣ ಬಳಿಗೆ ಬರ್ತಕ್ಕಂಥದ್ದು ನೋಡಿ. ಅವರದೆಲ್ಲ ಬೇರೆ ಬೇರೆ ಸಂಸ್ಕಾರ, ಅವರದ್ದು ಶೈವ ಸಂಸ್ಕಾರ, ಇವರದ್ದು ದ್ವೈತ ಸಂಸ್ಕಾರ, ಇವರದ್ದು ವೈಷ್ಣವ ಸಂಸ್ಕಾರ, ಅವರದ್ದು ಶಾಕ್ತ ಸಂಸ್ಕಾರ, ಅವರದ್ದು ಕ್ರೈಸ್ತ ಸಂಸ್ಕಾರ, ಇವರದ್ದು ಮಹಮ್ಮದೀಯ ಸಂಸ್ಕಾರ, ಅವರೆಲ್ಲ ಶ್ರೀರಾಮಕೃಷ್ಣ ಬಳಿಗೆ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು? ಹಾಗಾದ್ರೆ ಯಾರ್ಯಾರು ಯಾವ್ಯಾವ ಮತಗಳಲ್ಲಿ ಸಂಸ್ಕಾರವನ್ನು ಪಡೆದಿದ್ರು ಕೂಡ ಅದು ಸತ್ಸಂಸ್ಕಾರ, ಸತ್ಸಂಸ್ಕಾರ ಇತ್ತು ಅಂದ್ರೆ ಶ್ರೀರಾಮಕೃಷ್ಣ ಬಳಿಗೆ ಬಂದ್ಬಿಡ್ತಾರೆ ಅವರು. ಶ್ರೀರಾಮಕೃಷ್ಣ ಅದನ್ನ ಹೇಳಿದ್ದಾರೆ ಒಂದು ಕಡೆ, ಯಾವ ಮತೀಯನೇ ಆಗಿರಲಿ ಆತ, ಅವನು ಹೃತ್ಪೂರ್ವಕವಾಗಿ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ದೇ ಆದ್ರೆ ಆತ ಇಲ್ಲಿಗೆ ಬರ್ತಾನೆ ಅಂತ. ಇದನ್ನು ನಾವು ಬಹಳಷ್ಟು ಕಾಣ್ತಾ ಇದ್ದೇವೆ. ಇವತ್ತು ಶ್ರೀರಾಮಕೃಷ್ಣ ಕುರಿತಾಗಿ ಮಾತನಾಡ್ತಾ ಇತ್ತು ಅಂತ ಹೇಳಿದ್ರೆ ಯಾರು ಕೂಡ ಅಲ್ಲ ಅಂತ ಹೇಳುದೇ ಇಲ್ಲ. ಕಾರಣ ಏನು? ಆ ಒಂದು ಆಧ್ಯಾತ್ಮಿಕ ಚೈತನ್ಯ ಏನಿದೆಯೋ ಅದು ಆ ಕೇಳುಗರ ಹೃದಯದಲ್ಲಿ ಒಂದು ಬಗೆಯ ಆಶ್ವಾಸನೆಯನ್ನೇ ಕೊಡ್ತಾ ಇದೆ, ಒಂದು ಬಗೆಯ ದೃಢ ನಂಬಿಕೆಯನ್ನೇ ಬೀರ್ತಾ ಇದೆ. ಇದು ಕಾಟಾಚಾರ ಅಲ್ಲ, ಕೇವಲ ಮಾತಲ್ಲ ಅಂತ ಹೇಳ್ತಕ್ಕಂಥದ್ದು ಅವರ ಅನುಭವಕ್ಕೆ ಅವರಿಗೆ ಗೊತ್ತಿಲ್ಲದಂತೆ ಬರ್ತಾ ಇರುತ್ತೆ. ಇದೊಂದು ಬಹಳ ಮುಖ್ಯವಾದಂತಹ ಅಂಶ. ಅವರವರ ಅರಿವಿಗೆ ಬರದಂತೆ ಅವರಿಗೆ ಒಪ್ಪಿಗೆ ಆಗುವಂತಹದ್ದು. ಯಾತಕ್ಕೆ ಅಂತ ಹೇಳಿದ್ರೆ, ಈ ಆಧ್ಯಾತ್ಮಿಕ ವಿಚಾರ ಅಂತ ಹೇಳ್ತಕ್ಕಂಥದ್ದು, ಆಧ್ಯಾತ್ಮಿಕ ಚೈತನ್ಯ ಅಂತ ಹೇಳ್ತಕ್ಕಂಥದ್ದು ಕೇವಲ ನಮ್ಮ ಬುದ್ಧಿಗೆ ಎಟುಕುವಂತಹದ್ದಲ್ಲ, ಬುದ್ಧಿಯನ್ನ ಮೀರಿ ನಿಂತಹದ್ದು, ಮಾತು ನಿಂತ ಮೇಲಿನ ಅನುಭವ ಅದು. ಆದ್ರಿಂದ ಮಾತು, ಬುದ್ಧಿ, ತರ್ಕ ಇವುಗಳ ಯಾವುದರ ಒಂದು ಸಹಾಯವೂ ಇಲ್ಲದೇನೆ ಅನುಭವಕ್ಕೆ ಅದು ನಮಗೆ ಒದಗಿಸಿಕೊಡ್ತದದು, ನಮ್ಮ ಅನುಭವಕ್ಕೆ ತಂದುಕೊಡ್ತದದು ಅಂತ, ಅಥವಾ ನಮ್ಗೆ ಅನುಭವವನ್ನು ಉಂಟು ಮಾಡಿಕೊಡ್ತದದು. ಆದ್ರಿಂದ ಪ್ರತಿಯೊಬ್ಬರು ಕೂಡ ಬೆಪ್ಪಾಗಿ ಅದನ್ನ ಕೇಳ್ತಾ ಇರ್ತಾರೆ, ಗಪ್ಪು ಚಿಪ್ಪಾಗಿ ಕೇಳ್ತಾ ಇರ್ತಾರೆ. ಇಂತಹ ಒಂದು ಮುಖಾಸ್ವಾದನ ಅಂತ ಹೇಳ್ತಕ್ಕಂಥದ್ದು ಅವರಲ್ಲಿ ಬರುತ್ತದೆ. ಅದಕ್ಕೋಸ್ಕರ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಸತ್ಸಂಸ್ಕಾರ, ಒಳ್ಳೆಯ ಸಂಸ್ಕಾರಗಳಿಂದ ಕೂಡಿರ್ತಕ್ಕಂಥವರು ಇಲ್ಲಿಗೆ ಬರ್ತಾರೆ ಅಲ್ವಾ? ಮತ್ತು ಇಲ್ಲಿಗೆ ಬರ್ತಕ್ಕಂಥವರೆಲ್ಲರೂ ಒಳ್ಳೆಯ ಸಂಸ್ಕಾರಗಳಿಂದ ಕೂಡಿರಬೇಕು ಅಲ್ವಾ? ಆಗ ಮಾಸ್ಟರ್ ಮಾಷ ಹೇಳ್ತಾನೆ, ಹೌದು ನಿಜ, ನಿಜ ಅಂತ ಹೇಳದೆ ಇರೋಕೆ ಸಾಧ್ಯವೇ ಇಲ್ಲ ಅವನಿಕಿಂದ. ಪಾಪ ಶ್ರೀರಾಮಕೃಷ್ಣ ಹೇಳ್ತಾರೆ, ಅದರ ಸೇನನಿಗೆ ಒಳ್ಳೆಯ ಸಂಸ್ಕಾರವಿರಬೇಕು. ಅದರ ಸೇನ ಏನೊಬ್ಬ ಭಕ್ತ, ಅವನನ್ನು ಕುರಿತಾಗಿ ಹೇಳ್ತಾರೆ, ಅದರ ಸೇನ ನನ್ನ ಬಳಿಗೆ ಬರ್ತಿದ್ದಾನಲ್ಲ ಅವನಿಗೆ ಒಳ್ಳೆ ಸಂಸ್ಕಾರ ಇರಬೇಕು, ಇಲ್ಲದೆ ನನ್ನ ಬಳಿಗೆ ಬರೋಕೆ ಸಾಧ್ಯವಿಲ್ಲ. ಆಗ ಮಾಸ್ಟರ್ ಹೇಳ್ತಾನೆ, ಹಾಗೆ ಅಂತ ಹೇಳಲೇಬೇಕಾಗಿಲ್ಲ. ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಸರಳತೆ ಇದ್ರೆ ಭಗವಂತನ ಸಾಕ್ಷಾತ್ಕಾರ ಬೇಗ ದೊರೆತು ಬಿಡುತ್ತದೆ. ಎರಡು ಮಾರ್ಗಗಳಿವೆ, ಸನ್ಮಾರ್ಗ, ಅಸನ್ಮಾರ್ಗ. ಸನ್ಮಾರ್ಗದಲ್ಲಿ ಮುಂದುವರಿಬೇಕು. ಸರಳತೆ, ಸಂಸ್ಕಾರ ಸಂಸ್ಕಾರ ಅಂತ ಹೇಳಿದ್ರಲ್ಲ ಶ್ರೀರಾಮಕೃಷ್ಣ, ಈ ಸಂಸ್ಕಾರ ಅದು ಸತ್ಸಂಸ್ಕಾರವಾಗಿದ್ದ ಪಕ್ಷದಲ್ಲಿ ಮನುಷ್ಯ ಸರಳನಾಗ್ತಾನೆ. ಸರಳನಾಗ್ತಾನೆ ಅಂದ್ರೆ ಏನ್ ಅರ್ಥ ಆಗುತ್ತೇನೋ? ಮುಚ್ಚು ಮರ ಇಲ್ಲದೆ ಮಾತನಾಡ್ತಾನೆ. ಅವನಲ್ಲಿ ಮುಚ್ಚು ಮರೆ ಇರೋದಿಲ್ಲ, ಒಳಗೊಂದು ಹೊರಗೊಂದು ಇರೋದಿಲ್ಲ, ಲೆಕ್ಕಾಚಾರ ಅಂತೂ ಇಲ್ವೇ ಇಲ್ಲ ಅವನ ಹತ್ರ. ಇತ್ತೀಚೆಗೆ ಒಬ್ಬ ಹುಡುಗ ಬಂದಿದ್ದ, BA ಮುಗಿಸಿ ಬಂದಿದ್ದಾನೆ. ಆತ ಒಕ್ಕಲಿಗರ ಜಾತಿ ಅಂತ ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ ಇಲ್ಲದೆ ಹೇಗೆ ಗೊತ್ತಾಗುತ್ತೆ ನಿಮಗೆ? ಸತ್ಯಕಾಮ ಜಾಬಾಲ ಅಂತ ಹೇಳ್ತಕ್ಕಂಥ ಋಷಿ ಒಬ್ಬ ಇದ್ದ ಹಿಂದೆ. ಆತನ ತಂದೆ ಯಾರು ಅಂತ ಗುರುಗಳು ಕೇಳಿದಾಗ ಅವನಿಗೆ ಹೇಳಕ್ಕಾಗಲಿಲ್ಲ, ಮನೆಗೆ ಹೋಗಿ ಕೇಳ್ಕೊಂಡು ಬರ್ತಾನೆ. ತಾಯಿನ ಕೇಳ್ತಾನ, ಅವನು ಅಮ್ಮ ನಮ್ಮ ಅಪ್ಪ ಯಾರು? ಅವಳು ಹೇಳ್ತಾಳೆ, ನೋಡಪ್ಪ ನಾನು ಯಾರ್ದು ಮನೇಲಿ ಸೇವೆ ಮಾಡ್ಕೊಂಡಿದ್ದೆ, ಆಗ ನೀನು ಹುಟ್ಟಿದೆ ಅಂತ. ಅವನಿಗೆ ಅರ್ಥ ಆಯ್ತು, ಬಂದು ಹೇಳ್ತಾನೆ, ನಮ್ಮ ಅಪ್ಪನ ಹೆಸರು ಗೊತ್ತಿಲ್ಲ, ಹೀಗೆ ಎಲ್ಲ ಸೇವೆ ಮಾಡ್ಕೊಂಡಿದ್ದಾಗ ಹುಟ್ಟಿದ್ದಂತೆ ನಾನು ಅಂತ ಹಾಗೆ ಹೇಳ್ಬಿಟ್ಟ ಅವನು. ನಿಜಕ್ಕೂ ಕೂಡ ಆಗಿನ ಕಾಲದ ಗುರುಗಳು ಸರಿಯಾದ ಕುಲ ದ ಹಿನ್ನೆಲೆ ಇಲ್ಲದೆ ಇದ್ರೆ ಸೇರಿಸ್ಕೊಳ್ತಾ ಇರಲಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ, ಕುಲ ಅಂತ ಹೇಳ್ತಕ್ಕಂಥದ್ದು ಬಹುಮಟ್ಟಿಗೆ ಕೆಲಸ ಮಾಡ್ತದೆ ಈ ವಿದ್ಯಾಭ್ಯಾಸ ವೇದಾಭ್ಯಾಸದಲ್ಲಿ. ಆದರೆ ಸತ್ಯಕಾಮ ಸತ್ಯವನ್ನು ಹೇಳಿದ ತಕ್ಷಣವೇ ಆ ಗುರು ತನ್ನ ನಿರ್ಧಾರವನ್ನು ಬದಲಿಸಿ ಅವನನ್ನ ಶಿಷ್ಯವೃತ್ತಿಗೆ ಸೇರಿಸ್ಕೊಳ್ತಾನ. ಅವನನ್ನ ಅವತ್ತಿನಿಂದಲೇ ಅವನಿಗೆ ಹೆಸರು ಕೊಟ್ಬಿಡ್ತಾನೆ, ನಿನ್ನ ಹೆಸರು ಇನ್ ಮೇಲೆ ಸತ್ಯಕಾಮ ಜಾಬಾಲ ಅಂತ. ಜಬಾಲಿ ತಾಯಿಯ ಹೆಸರು, ಜಬಾಲ ಮಗ, ಜಬಾಲಿಯ ಮಗ, ಆದ್ರಿಂದ ಜಾಬಾಲ. ತಾಯಿಯೇ ತಂದೆಯೂ ಕೂಡ ಹೋಗ ಕಡೆ, ನಿನ್ನನ್ನು ಸ್ವೀಕಾರ ಮಾಡಿದ್ದೇನೆ ಅಂತ ಸ್ವೀಕಾರ. ಯಾತಕ್ಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ, ಆ ಹುಡುಗ ಇದ್ದಾನಲ್ಲ ಅವನು ಆ ಥರದವನೇನಲ್ಲ, ಆದರೆ ಹಿಂದುಳಿದ ಜಾತಿಯವನು. 15 ನಿಮಿಷ ಅವನ ಜೊತೆ ನಾನು ಮಾತನಾಡಿದೆ, ನನ್ನ ಹೃದಯ ಸಂಪೂರ್ಣ ಅವನಿಗೆ ಮಾರುಹೋಯ್ತು. 4-6 ಜನ ಇತರ ಯುವಕರೊಡನೆ ಮಾತನಾಡ್ತಾ ಇದ್ದೆ ಅವನ ಜೊತೆನಲ್ಲಿ. ಕೆಲವು ಅಪ್ರಿಯವಾದಂತಹ ಕೆಲವು ವಿವರಗಳನ್ನು ಕೂಡ ಅವನಿಂದ ಕೇಳಿದ್ದಾಯಿತು. ಕೇಳುವಾಗ ಅವನು ಉತ್ತರ ಕೊಟ್ಟಂತಹ ರೀತಿಯನ್ನು ಕಂಡು ನನ್ನ ಮನಸ್ಸು ಅಷ್ಟು ಒಪ್ಪಿಬಿಡ್ತು, ಕರಗಿ ಹೋಗ್ಬಿಡ್ತು. ಅಷ್ಟು ನೇರವಾಗಿ, ಅಷ್ಟೊಂದು ಸರಳವಾಗಿ ಅವನು ಮಾತನಾಡಿದ. ಆ ಸರಳತೆ ಅಂತ ಹೇಳತಕ್ಕಂಥದ್ದು ಅವನ ಹಿಂದಿನ ಜನ್ಮನ ತಪಸ್ಸಿನ ಫಲವೇ ಅಂತ ನನಗೆ ಅನಿಸ್ತದೆ. ಶ್ರೀರಾಮಕೃಷ್ಣ ಅದನ್ನೇ ಹೇಳುದು, ಹಲವಾರು ಜನ್ಮಗಳ ತಪಸ್ಸು ಇಲ್ಲದೆ ಹೋದ್ರೆ ಮನುಷ್ಯ ಸರಳನಾಗೋದಿಲ್ಲ ಅಂತ ಹೇಳ್ತಾರೆ. ಒಂದು ಮಾತು ಕಡೆ ಒಂದ್ ಕಡೆ ತಪಸ್ಸು ತಪಸ್ಸು ಅಂದ್ರೆ ಏನು? ಶಂಕರಾಚಾರ್ಯರು ಹೇಳ್ತಾರೆ, ಮನಸ್ಸು ಮಾತು ಕೃತಿ ಇವುಗಳೆಲ್ಲವನ್ನು ಕೂಡ ಒಂದೇ ನೇರದಲ್ಲಿ ಇಟ್ಟುಬಿಟ್ರೆ ಅದೇ ತಪಸ್ಸು ಅಂತ. ಏಕಾಗ್ರತೆಯೇ ತಪಸ್ಸು ಅಂತ. ಏಕಾಗ್ರತೆ ಬರಬೇಕಾದ್ರೆ ಒಂದೇ ನೇರದಲ್ಲೇ ಇರಬೇಕು. ಮನಸ್ಸು ಮಾತು ಕೃತಿ ಅಂತ ಹೇಳ್ತಕ್ಕಂಥದ್ದು ಒಂದೇ ನೇರದಲ್ಲಿದ್ರೆ ಅದು ಏಕಾಗ್ರತೆಗೆ ದಾರಿ. ಅಲ್ಲೇ ಏಕಾಗ್ರತೆ ಇದೆ. ಮಹಾತ್ಮರದ್ದು ಮನಸ್ಸು ಒಂದೇ, ಮಾತು ಒಂದೇ, ಕೃತಿಯೂ ಒಂದೇ. ದುರಾತ್ಮರದ್ದು ಮನಸ್ಸೊಂದು, ಮಾತೊಂದು, ಕೃತಿ ಒಂದು. ಒಂದೇ ತರ ಹೇಳಿದ್ರು ಕೂಡ ಎಷ್ಟು ವ್ಯತ್ಯಾಸ ಇದೆ ನೋಡಿ ಇದರಲ್ಲಿ. ಹೀಗೆ ಹೇಳಲಾಗ್ತಾ ಇದೆ, ಮಹಾತ್ಮರು ಅಂತ ಆಗಬೇಕಾದ್ರೆ ಮೊದಲು ಅವರು ಸರಳನಾಗಬೇಕು. ಶ್ರೀರಾಮಕೃಷ್ಣ ಈ ಸರಳತೆಗೆ ಅತ್ಯಂತ ಪ್ರಾಧಾನ್ಯವನ್ನು ಕೊಟ್ಟಿದ್ದಾರೆ. ಸ್ವತಃ ಅವರು ಕೂಡ ಇಷ್ಟು ಸರಳರಾಗಿದ್ದಿರುವುದು ಅಂತ ಹೇಳ್ತಕ್ಕಂಥದ್ದನ್ನ ನಾವು ಅವ್ರ ಜೀವನದಲ್ಲಿ ಕಾಣಬಹುದಾಗತ್ತೆ. ಸರಳತೆ ಇದ್ರೆ ಭಗವಂತನ ಸಾಕ್ಷಾತ್ಕಾರ ಬಹುಬೇಗ ದೊರೆತು ಬಿಡುತ್ತೆ ಅಂತ ಹೇಳಿದ್ರು. ಜೊತೆಲಿ ಇನ್ನೊಂದು ಮಾತನ್ನು ಹೇಳಿದ್ರು, ಎರಡು ಮಾರ್ಗಗಳಿವೆ, ಒಂದು ಸನ್ಮಾರ್ಗ ಇನ್ನೊಂದು ಅಸನ್ಮಾರ್ಗ. ಸನ್ಮಾರ್ಗದಲ್ಲಿ ಮುಂದುವರಿಯಬೇಕು ಅಂತ. ಸನ್ಮಾರ್ಗ ಅಸನ್ಮಾರ್ಗ ಅಂದ್ರೆ ದುರ್ಮಾರ್ಗ ಅಂತ. ಇವೆರಡನ್ನ ನಾವು ಬಹಳಷ್ಟು ಕೇಳಿದ್ದೇವೆ. ಇದೆಲ್ಲ ನಮ್ಗೆ ಗೊತ್ತಿದ್ದಿರತಕ್ಕಂಥ ಅಂಶ ಏನೂ ಅಲ್ಲ. ಆದರೆ ಶ್ರೀರಾಮಕೃಷ್ಣ ಅದನ್ನ ಎತ್ತಿ ಹಿಡಿದು ಹೇಳ್ತಾ ಇದ್ದಾರೆ. ಸದ್ಭಾವನೆ, ಸದ್ವಾಕ್ಯ, ಸತ್ಕರ್ಮ, ಇದ್ರ ಕಡೆಗೆ ನಾವು ಗಮನ ಕೊಡಬೇಕು. ನಮ್ಮ ಭಾವನೆ ಸರಿಯಾದ ರೀತಿಯಲ್ಲಿ ಭಾವಿಸ್ತಾ ಇದೆಯೋ, ನಮ್ಮ ಭಾವಶಕ್ತಿ ಅಂತ ಹೇಳ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆಯೋ ಇಲ್ಲೋ ಅಂತ ನಾವು ಎಚ್ಚರವಾಗಿರ್ಬೇಕಾದ್ದೇ ಬಹಳ ಮುಖ್ಯ. ಮಾತಿನ ಕಡೆಗೂ, ನಾವು ಆಡ್ತಕ್ಕಂಥ ಮಾತಿನ ಕಡೆಗೂ ನಾವು ಲಕ್ಷ್ಯವನ್ನು ಕೊಡಬೇಕಾಗುತ್ತೆ. ನಾವು ಮಾಡ್ತಕ್ಕಂಥ ಕಾರ್ಯದ ಕಡೆಗೂ ಕೂಡ ಲಕ್ಷ್ಯ ಕೊಡಬೇಕಾಗ್ತದೆ. ನಾವು ಮಾಡ್ತಕ್ಕಂಥ ಅದು ಸರಿಯಾಗಿದೆಯೇ, ನಾವು ಮಾತಾಡ್ತಕ್ಕಂಥ ಅದು ಸರಿಯಾಗಿದೆಯೇ, ನಾವು ಭಾವಿಸ್ತಕ್ಕಂಥ ಅದು ಸರಿಯಾಗಿದೆಯೇ. ಸರಿಯಾಗಿಲ್ಲದೆ ಇತ್ತು ಅಂತ ತಕ್ಷಣ ಅಲ್ಲೇ ಏಟು ಕೊಟ್ಟು ಆತ್ಮಶಿಕ್ಷಣ, ನಮಗೆ ನಾವೇ ಶಿಕ್ಷಣ ಕೊಟ್ಟು ಅದನ್ನು ಸರಿದಾರಿಗೆ ತಂದುಕೊಳ್ಳಬೇಕಾಗುತ್ತೆ. ಸಾಮಾನ್ಯವಾಗಿ ನಾವು ಇತರರಿಗೆ ಶಿಕ್ಷೆ ಕೊಟ್ಟು ಅವರನ್ನು ಸರಿಪಡಿಸೋದೇ ಹೆಚ್ಚು. ಆಧ್ಯಾತ್ಮಿಕ ವ್ಯಕ್ತಿಯಾದವನು ತನಗೆ ತಾನು ಶಿಕ್ಷಣ ಕೊಡ್ತಕ್ಕಂಥದ್ದೇ ಹೆಚ್ಚು. ತನಗೆ ತಾನು ಶಿಕ್ಷಣವನ್ನು ಕೊಟ್ಟು ತನ್ನನ್ನು ತಾನು ಸರಿದಾರಿಯಲ್ಲಿ ನಡೆಸುವಂತಹ ಪ್ರಯತ್ನದಲ್ಲಿ ಅವನು ಮಗ್ನನಾಗಿರ್ತಾನೆ. ಆದ್ರಿಂದ ಅವನು ಹೇಳ್ತಾನೆ, ಪರಚಿಂತೆ ಯಮಗೆ ಏಕೆ, ಯಮ್ಮಯ ಚಿಂತೆ ಯಮಗೆ ಸಾಲದೆಯೇ ಅಂತ. ಸನ್ಮಾರ್ಗದಲ್ಲಿ ಹೋಗಬೇಕಾದ್ರೆ ನಮಗೆ ನಾವು ಪರೀಕ್ಷಕರಾಗಿರ್ಬೇಕಾಗುತ್ತೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ತಾ ಭಾವಿಸ್ತಕ್ಕಂಥ ಅದು ಭಾವಶುದ್ಧಿ, ವಾಕ್ಶುದ್ಧಿ, ಕ್ರಿಯಾಶುದ್ಧಿ. ಶ್ರೀಕೃಷ್ಣ ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ, ಗುಣತ್ರಯ ವಿಭಾಗ ಯೋಗದಲ್ಲಿ ನಮ್ಮ ಭಾವ, ಮಾತು, ಕೃತಿ ಇವುಗಳೆಲ್ಲ ಯಾವ ರೀತಿಯಲ್ಲಿ ಇರಬೇಕು ಅಂತನ್ನೋದನ್ನ ಬಹಳ ಸೊಗಸಾಗಿ ವಿವರಿಸಿದ್ದಾನೆ. ಅದನ್ನು ಅಧ್ಯಯನ ಮಾಡೋದ್ರ ಮೂಲಕ ಶ್ರೀರಾಮಕೃಷ್ಣ ಇಲ್ಲಿ ಏನು ಹೇಳಿದ್ರು, ಸನ್ಮಾರ್ಗದಲ್ಲಿ ನಡೀಬೇಕು ಅಂತ. ಆ ಸನ್ಮಾರ್ಗವನ್ನು ಕಂಡು ಅದಕ್ಕೆ ಅನುಸಾರವಾಗಿ ನಡೆಯುವ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರವೇ ಸಜ್ಜನರ ಸಹವಾಸ ಮಾಡಬೇಕು. ಅದಕ್ಕೋಸ್ಕರವೇ ಸಚ್ಛಾಸ್ತ್ರ ಪಠನ ಮಾಡ್ತಾ ಇರಬೇಕು. ನಾಳೆ ದಿವಸದ ಉಪನ್ಯಾಸದ ವಿಷಯ ಅದೇ, ಸುಭಾಷಿತದ ಸೊಬಗು ಅಂತ. ಒಳ್ಳೆಯ ಮಾತುಗಳನ್ನು ತುಂಬಾ ಕೇಳಬೇಕು ನಾವು, ಆಗ ನಮ್ಮನ್ನು ನಾವು ಸರಿದಾರಿಯಲ್ಲಿ ನಡೆಸಿಕೊಂಡು ಹೋಗೋದಕ್ಕೆ ಸುಲಭ ಆಗುತ್ತೆ. ಶ್ರೀರಾಮಕೃಷ್ಣರು ಈ ಸನ್ಮಾರ್ಗದ ಕುರಿತಾಗಿ ಹೇಳಿದರು. ನಮ್ಮನ್ನು ನಾವು ಸನ್ಮಾರ್ಗದಲ್ಲಿ ತೊಡಗಿಸಿಕೊಂಡಾಗ ಕಷ್ಟ ಯಾಕೆ ಬರುತ್ತೆ, ತಾಪತ್ರಯ ಯಾಕೆ ಬರುತ್ತೆ? ಎಷ್ಟೋ ಜನ ಬಂದು ತಮ್ಮ ಕಷ್ಟಗಳನ್ನು ನನ್ನ ಕಿವಿ ಮೇಲೆ ಹಾಕ್ತಾ ಇರ್ತಾರೆ, ಇವತ್ತಾನೆ ಒಬ್ರು ಹಾಕೋದು ಕೊಟ್ರು, ನಾನು ಹೇಳಿದೆ ಅದನ್ನೆಲ್ಲ ಯಾತಕ್ಕೆ ಹೇಳ್ತೀರಿ, ನನ್ನ ಕಿವಿ ಮೇಲೆ ಯಾತಕ್ಕೆ ಬೀಳುತ್ತೀರಿ, ಸಾವಿರ ಜನ ಇದ್ದಾರೆ ನನಗೆ, ಪ್ರತಿಯೊಬ್ಬರು ನಾನು ಅದನ್ನು ಕೇಳ್ತಾ ಇತ್ತು ಅಂತ ಹೇಳಿದ್ರೆ ನನ್ನ ಗತಿ ಏನು? ಅಥವಾ ನಿಮ್ಮದು ಹೊಸ್ತೇ ಏನಾದರೂ, ಏನಾದರೂ ಹೊಸ್ತೋ? ಏನೂ ಅಲ್ಲ, ಕೇಳಿ ಕೇಳಿ ಕೇಳಿ ಕೇಳಿ ನನ್ನ ಕಿವಿಗೆ ಹಳೇದಾಗಿ ಹೋಗ್ಬಿಟ್ಟಿದೆ ಅದು. ಯಾತಕ್ಕಾದರೂ ಅದನ್ನು ಹೇಳ್ತೀರಿ. ಮತ್ತೆ ದಿನ ಬೆಳಗಾದ್ರೆ ಅದೇ ಗೋಳು. ಸ್ವಲ್ಪ ಉಪನ್ಯಾಸದಲ್ಲಿ ಕುಳಿತುಕೊಳ್ಳಿ, ನಿಮಗೆ ಸರಿಯಾದ್ಮೇಲೆ ಇಲ್ಲಿ ಕೇಳಬಹುದಂತೆ ಅಂತ ಈಗ ನಾನು ಅದನ್ನು ಹೇಳ್ತಾ ಇದ್ದೇನೆ. ಸಜ್ಜನರ ಸಹವಾಸವನ್ನು ಮಾಡ್ತಾ, ಅವರ ನಡೆನುಡಿಗಳನ್ನು ನೋಡ್ತಾ, ಸಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ, ಅವುಗಳನ್ನು ಕುರಿತಾಗಿ ಆಲೋಚನೆ ಮಾಡ್ತಾ, ಅವೆರಡನ್ನೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡದ್ದೇ ಆದರೆ, ವಿದ್ಯಾರ್ಥಿಗೊಂದು ಪತ್ರ ಅಂತ ಅವತ್ತು ಏನು ಹೇಳಿದ್ನೋ, ಆ ಪತ್ರವನ್ನು ಓದಿ ಆದಮೇಲೆ ಮತ್ತೆ ಕೊನೆಯದಾಗಿ ಹೇಳಿದೆ, ಇದನ್ನು ಮತ್ತೆ ಮತ್ತೆ ಓದಬೇಕು, ನಿನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದ್ನೋ, ಅದೇ ರೀತಿಯಲ್ಲಿ ಪ್ರತಿಯೊಂದು ಕಾರ್ಯವನ್ನು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಅದು ಮುಖ್ಯ. ಜಪ ಮಾಡಬೇಕು ಅಂತ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಜಪ ದಿನಾ ಮಾಡ್ತಾ ಇದೇನೋ ಅಂತ ಪ್ರಶ್ನೆ ಹಾಕೊಳ್ಬೇಕು. ಒಂದು ವೇಳೆ ಮಾಡದೇ ಇದ್ರೆ ತಿಂಡಿ ತಿನ್ನಬಾರದು. ಒಂದು ಸಣ್ಣ ಉದಾಹರಣೆ ಕೊಟ್ಟೆ ಅಷ್ಟೇನೆ. ಈ ರೀತಿಯಲ್ಲಿ ಸ್ನಾನ, ಜಪ, ತಪ, ಪಾರಾಯಣ, ಸದ್ಗ್ರಂಥ ಅಧ್ಯಯನ, ಆಮೇಲೆ ಮಾಡತಕ್ಕಂತಹ ಕರ್ಮವನ್ನ, ಆಫೀಸ್ ಕರ್ಮ ಆಗಬಹುದು, ಕಾರ್ಮಿಕ ವರ್ಗ ಫ್ಯಾಕ್ಟ್ರಿಗಳಲ್ಲಿ ಏನ್ ಕರ್ಮ ಮಾಡ್ತಾ ಇದ್ದಾರೋ ಆ ಕರ್ಮಗಳು ಆಗ್ಬಹುದು, ಆ ಕರ್ಮ ಎಲ್ಲವನ್ನು ಕೂಡ ಕರ್ಮಯೋಗದ ದೃಷ್ಟಿಯಿಂದ ಕೌಶಲಪೂರ್ಣವಾಗಿ ಆ ಕರ್ಮ ಅಂತ ಹೇಳ್ತಕ್ಕಂಥದ್ದು ನನ್ನ ಬುದ್ಧಿಯನ್ನ ಶುದ್ಧಗೊಳಿಸುತ್ತದೆ ಅಂತನ್ನುವ ದೃಷ್ಟಿಯಿಂದ ಮಾಡಬೇಕು. ಹೆಚ್ಚು ಕೆಲಸವನ್ನ ಕಡಿಮೆ ಸಮಯದಲ್ಲಿ ಒಣಗುಟ್ಟದೆ ಪ್ರೀತಿಯಿಂದ ಮಾಡಬೇಕು. ಅದು ನನ್ನ ಶರೀರ ಶಕ್ತಿ, ನನ್ನ ಮನಃಶಕ್ತಿ ಅದನ್ನ ಬಲಗೊಳಿಸುವುದರೊಂದಿಗೆ ನನ್ನ ಮನಃಶುದ್ಧಿಗೂ ಕೂಡ ಕಾರಣವಾಗುತ್ತದೆ ಅಂತ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಇದು ಬಹಳ ಮುಖ್ಯ, ಇದು ಬಹಳ ಮುಖ್ಯ. ನಮ್ಮ ಮನಸ್ಸು, ಮಾತು, ಕೃತಿ ಇವುಗಳನ್ನ ಸನ್ಮಾರ್ಗದಲ್ಲಿಯೇ ನಡೆಸಿಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ. ಈಗ ಮಾಸ್ಟರ್ ಮಾಷಯ ಹೇಳ್ತಾನೆ, ಅದು ಸರಿ, ದಾರಕ್ಕೆ ಒಂದು ಎಳೆ ಅಂಟುಕೊಂಡಿದ್ರೂ ಅದನ್ನು ಸೂಜಿಗೆ ಪೋಣಿಸಲಾಗುವುದಿಲ್ಲ. ಶ್ರೀರಾಮಕೃಷ್ಣ ಹೇಳಿದ ಮಾತನ್ನೇ ಹೇಳ್ತಾನೆ ಆತ. ಶ್ರೀರಾಮಕೃಷ್ಣ ಹಿಂದೆ ಹೇಳಿದ್ರಿ ಈ ಮಾತನ್ನ, ಅದನ್ನು ಪುನಃ ನೆನಪಿಸ್ತಾನೆ. ದಾರಕ್ಕೆ ಒಂದು ಎಳೆ ಅಂಟುಕೊಂಡಿದ್ರು, ದಾರದ ದಾರವನ್ನು ಸೂಜಿಗೆ ಪೋಣಿಸುವಾಗ ಅದರ ತುದಿಯಲ್ಲಿ ಒಂದೇ ಒಂದು ಎಳೆ ಕೂಡ ಅಡ್ಡ ನಿಂತಿದ್ರು ಕೂಡ ಸೂಜಿಯಲ್ಲಿ ಪೋಣಿಸೋದಕ್ಕಾಗುವುದಿಲ್ಲ. ಅಂದ್ರೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾದ್ರೆ ಒಂದೇ ಒಂದು ಅಡ್ಡ ಬುದ್ಧಿ ಇರಬಾರದು, ಬುದ್ಧಿಯಲ್ಲಿ ದೋಷ ಇರಬಾರದು ಅಂತ. ಇದು ಬಹಳ ಮುಖ್ಯ ಅನ್ನೋ ಮಾತನ್ನ ಮಾಸ್ಟರ್ ಮಾಷಯ ಹೇಳ್ತಾನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಬಾಯಿಗೆ ಹಾಕಿಕೊಂಡಿರುವ ತುತ್ತಿನಲ್ಲಿ ಕೂದಲು ಏನಾದರೂ ಸಿಕ್ಕಿಕೊಂಡಿತು ಅಂದ್ರೆ ಇಡೀ ತುತ್ತನ್ನ ಉಗುಳಿ ಬಿಡಬೇಕಾಗುತ್ತೆ. ನೋಡಿ, ಇದನ್ನೆಲ್ಲ ಸಾವಕಾಶವಾಗಿ ಆಲೋಚನೆ ಮಾಡಿ ನಾವು ಸ್ವೀಕರಿಸಬೇಕಾಗುತ್ತೆ. ನಮ್ಮ ಜೀವನವನ್ನು ಎಷ್ಟೊಂದು ಪರಿಶುದ್ಧವಾಗಿ ಇಟ್ಕೊಳ್ಬೇಕಾಗುತ್ತೆ, ಭಗವಂತ ಸ್ವೀಕರಿಸುವುದಕ್ಕೆ ಯೋಗ್ಯವಾಗುವಂತೆ ನಾವು ನಮ್ಮ ಜೀವನವನ್ನು ಇಟ್ಕೊಳ್ಬೇಕಾಗತ್ತೆ ಅಂತನ್ನೋದಕ್ಕೆ ಈ ಉದಾಹರಣೆಯ ಮಾತುಗಳು. ಎಂತಹ ರುಚಿಕರವಾದಂತಹ ಪರಿಶುದ್ಧವಾದ ಅಡುಗೆಯೇ ಆಯ್ತು ತಯಾರಾಗಿದ್ರು ಕೂಡ ಅದನ್ನು ತಿನ್ನುವಾಗ ಆ ತುತ್ತಿನಲ್ಲಿ ಒಂದು ಕೂದಲು ಬಂತು ಅಂತ ಹೇಳಿದ್ರೆ ತಕ್ಷಣ ಇಡೀ ತುತ್ತನ್ನೇ ನಾವು ಎಸೆಯಬೇಕಾಗುತ್ತೆ. ಕಾಗೆ ಕುಕ್ಕಿದ ಹಣ್ಣು ದೇವರ ನೈವೇದ್ಯಕ್ಕೆ ಆಗುವುದಿಲ್ಲ ಅಂತ ಅನ್ನೋ ಮಾತನ್ನು, ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ ಶ್ರೀರಾಮಕೃಷ್ಣರು. ಹಣ್ಣು ಎಷ್ಟೇ ಗಳಿತವಾಗಿರಬಹುದು, ಎಷ್ಟೇ ಸರ್ವಾಂಗ ಸುಂದರವಾಗಿರಬಹುದು, ಒಂದು ಸತ್ತಿ ಕಾಗೆ ಏನಾದರೂ ಕುಕ್ಕಿತು ಅಂತ ಹೇಳಿದ್ರೆ ಅದನ್ನು ಭಗವಂತನ ನೈವೇದ್ಯ ಮಾಡೋಕೆ ಸಾಧ್ಯವಿಲ್ಲ. ಇಲ್ಲ, ಅದೊಂದು ಭಾಗ ಮಾತ್ರ ಕತ್ತರಿಸಿ ಬಾಕಿ ಉಳಿದದ್ದೆಲ್ಲ ಚೆನ್ನಾಗಿದೆಯಲ್ಲ, ಅದನ್ನು ನೈವೇದ್ಯ ಮಾಡಿದ್ರೆ ಆಯ್ತು ಅಂತ ಹೇಳುವ ಹಾಗೆ ಇಲ್ಲ. ಅಂದ್ರೆ ನಮ್ಮ ಜೀವನವನ್ನ ಎಷ್ಟೊಂದು ಪರಮ ಪರಿಶುದ್ಧವಾಗಿ ಇಟ್ಕೊಳ್ಳುವ ಕಡೆಗೆ ನಾವು ಗಮನ ಕೊಡಬೇಕಾಗ್ತದೆ ಅಂತನ್ನೋದಕ್ಕೆ ಇದು ಬಹಳ ಗಮನೀಯವಾದಂತಹ ಒಂದು ಮಾತು. ಈಗ ಮಾಸ್ಟರ್ ಮಾಷೆ ಹೇಳ್ತಾನೆ, ಆದ್ರೆ ನೀವು ಹೇಳ್ತಾ ಇದ್ರಿ ಯಾರಿಗೆ ಭಗವಂತನ ದರ್ಶನ ಆಗಿದೆಯೋ ಆತನನ್ನ ಕೆಟ್ಟ ಸಹವಾಸ ಏನೋ ಮಾಡಲಾರದು, ಧಗಧಗಿಸಿ ಉರಿಯುತ್ತಿರುವ ಬೆಂಕಿ ಬಾಳೆಗಿಡವನ್ನು ಸುಟ್ಟು ಬಿಡಬಲ್ಲದು ಅಂತ. ಇದೆಲ್ಲ ಒಂದು ಬಗೆಯ ಪುನರಾವರ್ತನೆಯ ಮಾತುಗಳು. ಅವರವರೇ ಆನಂದಿಸಿಕೊಳ್ಳೋದಕ್ಕೋಸ್ಕರ ಆಡತಕ್ಕಂತಹ ಮಾತುಗಳು. ಶ್ರೀರಾಮಕೃಷ್ಣ ಏನ್ ಹೇಳಿದ್ರಂತೆ, ಯಾರಿಗೆ ಭಗವಂತನ ದರ್ಶನ ಆಗಿದೆಯೋ ಅವರು ಏನಾದರೂ ಕೆಟ್ಟ ಜನರೊಂದಿಗೆ ಓಡಾಡಿಕೊಂಡಿದ್ರೂ ಕೂಡ, ಅಥವಾ ಅವರ ಸುತ್ತಮುತ್ತ ಕೆಟ್ಟ ಜನರು, ದುಷ್ಟಜನರು, ದುರ್ಜನರು ಓಡಾಡಿಕೊಂಡಿದ್ರು ಕೂಡ ಆ ಸಹವಾಸ ಇವರನ್ನೇನು ಕೆಡಿಸಲಾರದು. ಹೇಗೆ ಹೇಗೆ ದಗದಗಿಸಿ ಉರಿತಿರ್ತಕ್ಕಂತಹ ಬೆಂಕಿಯೊಳಗೆ ಬಾಳೆಗಿಡವನ್ನ ಹಾಕಿದರೂ ಕೂಡ ಅದು ಸುಟ್ಟು ಬೂದಿಯಾಗಿಬಿಡುತ್ತೋ, ಆ ರೀತಿಯಲ್ಲಿ ದುಷ್ಟರು ಕೂಡ ಈ ಶಿಷ್ಟರ ನಡುವೆ ಆ ದುಷ್ಟತನ ಅಂತ ಹೇಳ್ತಕ್ಕಂಥದ್ದು ಸುಟ್ಟು ಹೋಗಿಬಿಡುತ್ತದೆ, ಆ ಸಹವಾಸ ಅಂತ ಹೇಳ್ತಕ್ಕಂಥ ದೇವರಿಗೆ ತಲುಪುವುದಿಲ್ಲ. ಅಂದ್ರೆ ಅವನು ತಕ್ಷಣ ಮಹಾತ್ಮನಾಗಿ ಬಿಡ್ತಾನೆ ಅಂತ ಅರ್ಥ ಅಲ್ಲ, ಅವನ ದುಷ್ಟತನ ಅಂತ ಹೇಳ್ತಕ್ಕಂಥದ್ದು ಇವನಿಗೆ ತಗಲದಂತೆ, ಇವರಿಗೆ ತಗಲಿದ್ರೂ ಕೂಡ ತಕ್ಷಣ ಸುಟ್ಟು ಹೋಗುವಂತೆ, ಇವನ ಒಂದು ಪರಿಶುದ್ಧತೆಯಿಂದಾಗಿ ಸುಟ್ಟು ಹೋಗುವಂತೆ ಈ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥವರು ಎಂತಹ ಒಂದು ದುಷ್ಟರ ಜನರ ಸಹವಾಸ ಮಾಡಿದ್ರೂ ಕೂಡ ಆ ಸಹವಾಸದ ದೋಷ ಅಂತ ಹೇಳ್ತಕ್ಕಂಥದ್ದು ಸುಟ್ಟೇ ಹೋಗುವಂತೆ ಆಗುತ್ತದೆ ಅಂತ ಹೇಳ್ತಕ್ಕಂಥ ಉದಾಹರಣೆಯ ಮಾತಿದು. ಈಗ 14 ಜುಲೈ 1883 ಆಷಾಢ ಕೃಷ್ಣ ದಶಮಿ ಶನಿವಾರ ಪರಮಹಂಸರು ಕಲ್ಕತ್ತಾದಲ್ಲಿರುವ ಅದರಸೇನನ ಮನೆಗೆ ಬಂದಿದ್ದಾರೆ. ರಾಖಾಲ ಮಾಸ್ಟರ್ ಮಾಷಿಯ ಇನ್ನೂ ಕೆಲವು ಮಂದಿ ಭಕ್ತರು ಅವರೊಡನೆ ಅಲ್ಲಿಗೆ ಬಂದಿದ್ದಾರೆ. ಅದರಸೇನ ರಾಜನಾರಾಯಣ ಮತ್ತು ಆತನ ಪಾರ್ಟಿಯಿಂದ ಚಂಡಿ ಕೀರ್ತನೆ ನಡೆಸೋದಕ್ಕೆ ವ್ಯವಸ್ಥೆ ಮಾಡಿದ್ದಾನೆ. ರಾಜನಾರಾಯಣ ದೇವರ ಮನೆಯಲ್ಲಿ ಹಾಡಲಾರಂಭಿಸಿದ್ದಾನೆ ಕೀರ್ತನೆ. ನಾವು ಒಂದು ಸಣ್ಣ ಕೀರ್ತನೆಯನ್ನ ಹಾಡೋಣ. ಜಯ ದುರ್ಗಾ ಜಯ ದುರ್ಗಾ ದುರ್ಗತಿ ನಾಶಿನಿ ಆನಂದದಾಯಿನಿ Thank you. ಪರಮಹಂಸರು ಈ ಹಾಡನ್ನು ಕೇಳ್ತಾ ಕೇಳ್ತಾ ಇದ್ದಾಗಿಯೇ ಭಾವವಿಷ್ಟಾಗಿ ಗಾಯಕನೊಡನೆ ಸೇರಿ ಹಾಡಲಾರಂಭಿಸಿದ್ದಾರೆ ಅಂತ ಹೇಳ್ತಾನೆ ಮಾಸ್ಟರ್ ಮಾಷಿಯ. ಆಗಾಗ ಆಶು ಕವಿತೆಗಳನ್ನ ಮಾಡಲಾರಂಭಿಸಿದ್ದಾರೆ ಶ್ರೀರಾಮಕೃಷ್ಣ ಸ್ವತಃ. ಈಗ ಇದ್ದಕ್ಕಿದ್ದಂತೆ ಸಮಾಧಿಸ್ಥರಾಗಿ ನಿಂತುಕೊಂಡಿದ್ದಾರೆ. ಗಾಯಕ ಮತ್ತೆ ಹಾಡ್ತಾ ಇದ್ದಾನೆ. ರಾಜೇಶ್ವರಿ ದುರ್ಗಾ ಪರಮೇಶ್ವರಿ ರಾಜೇಶ್ವರಿ ರಾಜೇಶ್ವರಿ ದುರ್ಗಾ ಪರಮೇಶ್ವರಿ ರಾಜೇಶ್ವರಿ ಶ್ರೀ ಜಗದೀಶ್ವರಿ ಪಾಲಯ ಜಗದೀಶ್ವರಿ ಪಾಲಯ ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ ಸಿದ್ಧೇಶ್ವರಿ ಪರಿಪಾಲಯ ಸಿದ್ಧೇಶ್ವರಿ ಪರಿಪಾಲಯ ರಾಜೇಶ್ವರಿ ದುರ್ಗಾ ಪರಮೇಶ್ವರಿ ರಾಜೇಶ್ವರಿ ರಾಜೇಶ್ವರಿ ದುರ್ಗಾ ಪರಮೇಶ್ವರಿ ರಾಜೇಶ್ವರಿ ಶ್ರೀ ಜಗದೀಶ್ವರಿ ಪಾಲಯ ಮಾ ಮಾಸ್ಟರ್ ಮಾಷ್ಯ ಬರೀತಾನೆ. ಆ ಗಾಯಕನ ಹಾಡನ್ನ ಕೇಳಿ ಪರಮಹಂಸರು ಗಾಢ ಸಮಾಧಿಸ್ತರಾಗಿ ಬಿಟ್ಟಿದ್ದಾರೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್.